ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಲಿಂಗಸ್ಕೂರು ತಾಲೂಕಿನ ಕೆಸರಟ್ಟಿ ಗ್ರಾಮದ ಯುವಕರು ಸಚಿನ್ ಅಂಥೇಳಿ. ಇವರು ತೋಟಗಾರಿಕೆ ಆಧಾರಿತ ಸಮಗ್ರ ಬೇಸಾಯವನ್ನು ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾರೆ. ನವೀನ ನವೀನ ಪ್ರಯೋಗಗಳನ್ನು ಇವರು ತಮ್ಮ ಭೂಮಿಯಲ್ಲಿ ಮಾಡಿದ್ದಾರೆ. ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ಇವರ ಒಂದು ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸಚಿನ್ ಅವರಿಂದ ಯುವ ರೈತರು ಸಮಗ್ರ ತೋಟಗಾರಿಕೆ ಆಧಾರಿತ ಬೆಳೆಯನ್ನು ಇವರು ಬೆಳೆದಿದ್ದಾರೆ. ಸಚಿನ್ ಅವರೇ, ಮೂಲತಃ ತಮ್ಮ ವಿದ್ಯಾಭ್ಯಾಸ ಏನು, ಕೃಷಿ ಕಡೆ ಯಾಕೆ ಬಂದ್ರಿ? ಸಚಿನ್ ಅಂತ ಸರ್, ಲಿಂಗಸೂರು ತಾಲೂಕು ಕೆಸರಟ್ಟಿ ಗ್ರಾಮ ಸರ್. ನಂದು BA ಡಿಗ್ರಿ ಕ್ವಾಲಿಫಿಕೇಶನ್ ಮುಗಿದೆ ಸರ್, ಧಾರವಾಡ ಯೂನಿವರ್ಸಿಟಿಯಲ್ಲಿ. ನಾನು ಕೃಷಿಗೆ ಯಾಕೆ ಬಂದೆ ಸರ್, ನಮ್ಮ ತಂದೆ ಪ್ರೇರಣೆಯಿಂದ ನಾನು ಕೃಷಿ ಬಂದೀನಿ ಸರ್. ಅಂತಂದ್ರೆ ತಂದೆಯವರು ಕೃಷಿ ಮಾಡ್ತಾ ಇದ್ರು, ವಿದ್ಯಾಭ್ಯಾಸ ಮುಗಿಸಿ ಮತ್ತೆ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ತಾವು ಮುಖ ಯಾಕೆ ಮಾಡಲಿಲ್ಲ? ಅದು ಯಾಕಂದ್ರೆ ನಾನು ಪದವಿ ಓದೋ ಮುಂದೆ ಸ್ವಲ್ಪ ನಾನು ಹೊಲಕ್ಕೆಲ್ಲ ಭಾಳ ಹೋಗ್ತಿದ್ದೆ ಸರ್. ಅವಾಗ ಆ ಇಂಟ್ರೆಸ್ಟಿಂದ ನಾನು ಮತ್ತೆ ಹೊಲಕ್ಕೆ ಹೋಗಿದ್ದೆ ಸರ್. ಮೂಲತಃ ನಿಮ್ಮ ಕೃಷಿ ಆಸ್ತಿ ಎಷ್ಟು ಎಕರೆ ಭೂಮಿ ಇದೆ ತಮ್ಮದು? ನಮ್ಮದೊಂದು 15 ಎಕರೆ ಹೊಲ ಇದೆ ಸರ್. 15 ಎಕರೆ ಭೂಮಿಯನ್ನು ನೀವು ಬಂದಮೇಲೆ ಅಷ್ಟೇ ಇತ್ತ ಅಥವಾ ಏನಾದರೂ ಹೆಚ್ಚು ಅದನ್ನು ಬೆಳವಣಿಗೆ ಮಾಡಿದಿರಿ? ನಾವು ಬಂದ ತಕ್ಷಣ ಒಂದು 4 ಎಕರೆ ತೋಣಿದೆ ಸರ್. ಹೊಲ ತೋಟಗಾರಿಕೆಯನ್ನು ಮಾಡಿ ಕೃಷಿಯನ್ನು ನಿಮ್ಮ ಕೈ ಮೇಲೆ ಬಂದಮೇಲೆ 4 ಎಕರೆ ಭೂಮಿಯನ್ನು ನೀವು ಖರೀದಿ ಮಾಡಿದಿರಿ? ಹೌದು ಸರ್, ದಾಳಿಂಬೆ ಬೆಳೆದು ನಾನು 4 ಎಕರೆ ಹೊಲ ತೋಣಿದ್ದೆ ಸರ್. ನೀವು ಬಂದಮೇಲೆ ನಿಮ್ಮ ತಂದೆಯವರ ಕೃಷಿ ಹೇಗಿತ್ತು, ನೀವು ಕೃಷಿಗೆ ಮುಖ ಮಾಡಿದ್ಮೇಲೆ ನಿಮ್ಮ ತಂದೆಯವ್ರ ಜೊತೆಗೂಡಿ ಏನೇನು ಬದಲಾವಣೆಗಳನ್ನು ತಾವು ಮಾಡಿಕೊಂಡ್ರಿ? ನಮ್ಮ ತಂದೆಯವರು ಸಾವಯವ ಪದ್ಧತಿಯಲ್ಲಿ ಬಾಳೆ ಮತ್ತು ಪಪ್ಪಾಯಿ ರೇಷ್ಮೆ ಮುಂತಾದ ಬೆಳೆಗಳನ್ನು ಬೆಳೀತಿದ್ರು ಸರ್. ಅವಾಗ ಈಗ ನಾನು ಅವ್ರ ಗೈಡೆನ್ಸಿಂದ ನಾನು ದಾಳಿಂಬೆ ಮತ್ತು ಪಪ್ಪಾಯಿನ ಸಾವಯವ ಪದ್ಧತಿಯಲ್ಲಿ ಬೆಳೀತಿದ್ವಿ ಸರ್. ಯಾಕೆ ಈ ಭಾಗದಲ್ಲಿ ದಾಳಿಂಬೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ರೈತರು? ತಾವು ಎಷ್ಟು ವರ್ಷದ ದಾಳಿಂಬೆ ಅನುಭವ ತಮಗಿದೆ? ಈಗ ನಮ್ಮ ತಂದೆಯವರಿಗೆ ಒಂದು 9-10 ವರ್ಷ ದಾಳಿಂಬೆಯಲ್ಲಿ ಇದಿದೆ ಸರ್. ಅವರಿಗೆ ನನಗೊಂದು 5-6 ವರ್ಷ ದಾಳಿಂಬೆಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸರ್. ದಾಳಿಂಬೆ ಎಷ್ಟು ವರ್ಷಗಳಿಂದ ಹಾಕೊಂಡು ಬಂದ್ರಿ, ಅದರಲ್ಲಿ ಅನುಕೂಲ ಆಗಿದೆ, ಯಾವ ತಳಿಗಳನ್ನು ಹಾಕೊಂಡಿರಿ, ಲಾಭ ಅನಿಸಿದೆ? ದಾಳಿಂಬೆ ನಾವು 2010 ಪ್ಲಾಂಟೇಷನ್ ಮಾಡಿದ್ವಿ ಸರ್. 1000 ಗಿಡ ಅವಾಗ ಕೆಸರ್ ತಳಿ ಪ್ಲಾಂಟೇಷನ್ ಮಾಡಿದ್ವಿ. ಲಾಭ ಚಲೋ ಅನ್ಸುತ್ತೆ ಸರ್, ನಮಗೊಂದು 2-3 ಬೆಳೆ ಚಲೋ ಆಗ್ಯಾವ್ರಿ. ಸಾವಯವ ಪದ್ಧತಿಯಲ್ಲಿ ದಾಳಿಂಬೆ ಮಾಡೋದು ಭಾಳಷ್ಟು ಸವಾಲಿನ ಕೆಲಸ ಅಂತ ಹೇಳ್ತಾರೆ. ರೋಗರುಜಿನಗಳು, ಅನಂತರ ಕೆಲವು ದುಂಡಾಣು ರೋಗಗಳು, ಹತೋಟಿ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ತಾವು ಸಾವಯವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ, ಹೇಗೆ ಅದನ್ನು ನಿರ್ವಹಣೆ ಮಾಡ್ತೀರಿ? ಸಾವಯವ ಪದ್ಧತಿಯಲ್ಲಿ ಸರ್ ನಾವು ಭೂಮಿಗೆ ಜೀವಾಮೃತ ಕೊಡೋದು, ಮತ್ತು ವೇಸ್ಟ್ ಡಿಕಂಪೋಸರ್, ಮತ್ತು ಪಂಚಗವ್ಯ, ಮತ್ತು ಇವೆಲ್ಲ ಭೂಮಿಗೆ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಮಾಡಿ ಅದನ್ನು ಗಿಡಗಳನ್ನು ಹೆಲ್ತಿಯಾಗಿ ಮೇಂಟೈನ್ ಮಾಡಿ ಸರ್. ರಾಸಾಯನಿಕದಲ್ಲಿ ಮಾಡಿದಂಥ ದಾಳಿಂಬೆಯನ್ನು ಹಾಗೆಯೇ ಈ ನೀವು ಸಾವಯವದಲ್ಲಿ ಮಾಡಿರುವಂಥದ್ದನ್ನು ಇಳುವರಿ ಪ್ರಮಾಣ ಅಥವಾ ಗುಣಮಟ್ಟ ಇವುಗಳನ್ನು ನಾವು ನೋಡಿದಾಗ ಏನು ವ್ಯತ್ಯಾಸವನ್ನು ತಾವು ಕಾಣ್ತೀರಿ? ಇಳುವರಿ ಸಾವಯವ ಪದ್ಧತಿಯಲ್ಲಿ ಹಣ್ಣುಗಳು ಭಾಳ ಕಲರು ಕಲರ್ ಮತ್ತು ಸೈಜ್ ಎಲ್ಲ ಚಲೋ ಬರ್ತಾವೆ ಸರ್. ಕೆಮಿಕಲ್ ಬಳಸೋದ್ರಿಂದ ಏನಾಗುತ್ತೆ ಸರ್, ಗಿಡಗಳು ಲೈಫ್ ಕಳ್ಕೊಂಬರ್ತಾವೆ ಸರ್. ಮತ್ತು ಅದು ಕೆಮಿಕಲ್ ಬಳಸೋದ್ರಿಂದ ಭೂಮಿ ಫಲವತ್ತತೆ ಕಳ್ಕೊಂತದೆ ಸರ್. ಹಂಗಾಗಿ ಸಾವಯವ ಪದ್ಧತಿಯಲ್ಲಿ ಮೇಂಟೈನ್ ಮಾಡಿ ನಾನು ಈಗ ಆಲ್ಮೋಸ್ಟ್ ಒಂದು 12-13 ವರ್ಷದಿಂದ ನಾನು ಸಾವಯವ ಪದ್ಧತಿಯಲ್ಲಿ ಭೂಮಿಗೆ ದಾಳಿಂಬೆ ಬಳಸ್ತಿರೋದ್ರಿಂದ ನಮ್ಮ ಗಿಡಗಳು ಏನಾದರೂ ಚಲೋ ಅದಾವೆ ಸರ್. ದರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬದಲಾವಣೆ? ಯಾಕಂತಂದರೆ ಸಾವಯವದಲ್ಲಿ ಮಾಡೋದನ್ನು ಜನರು ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟಪಡ್ತಾರೆ, ಅದರಲ್ಲಿ ಏನಾದರೂ ಹೆಚ್ಚಿನ ರೇಟ್ ನಿಮಗೇನಾದರೂ ಸಿಕ್ಕಿದೆಯಾ? ಹೇಗೆ ಈಗ ರೇಟ್ ಏನು ಸಿಕ್ಕಿಲ್ಲ ಸರ್ ಹಂಗೆ, ಬಟ್ ಹಣ್ಣಿನ ಕ್ವಾಲಿಟಿ ಚಲೋ ಬರ್ತದೆ ಸರ್ ಸಾವಯವ ಪದ್ಧತಿಯಲ್ಲಿ ಯೂಸ್ ಮಾಡೋದ್ರಿಂದ. ಈ ಕೆಮಿಕಲ್ ಸ್ಪ್ರೇ ನಾವು ಕಮ್ಮಿ ಮಾಡಿ ಸಾವಯವ ಪದ್ಧತಿಯಲ್ಲಿ ಚಲೋ ಹಣ್ಣನ್ನು ತೊಗೊಂಡಿವಿ ಸರ್. ಇಳುವರಿ ಪ್ರಮಾಣ? ಇಳುವರಿ ಪ್ರಮಾಣ ಚಲೋ ಬಂದಿದೆ ಸರ್. ಈಗ ಪಕ್ಕದಲ್ಲಿ ಸಾವಯವ ರಹಿತವಾಗಿ ಮಾಡಿದಂಥದ್ದು ಮತ್ತು ತಾವು ಸಾವಯವ ರೀತಿಯಲ್ಲಿ ಬೆಳೆದಿರುವಂಥದ್ದು, ಇಳುವರಿ ಪ್ರಮಾಣ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ? ಇಳುವರಿ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರಿಂದ ಸ್ವಲ್ಪ ಒಂದು 20-25% ಜಾಸ್ತಿ ಆಗಿದೆ ಸರ್ ಇಳುವರಿ. ಜೊತೆಗೆ ತಾವು ಕಳೆದ ವರ್ಷ ತಾವು ದ್ರಾಕ್ಷಿಯನ್ನು ಈ ಭಾಗದಲ್ಲಿ ಹೊಸದಾಗಿ ಮಾಡಿದೆವು ಅಂತ ಗೊತ್ತಾಯಿತು. ಹೇಗೆ ದ್ರಾಕ್ಷಿಯನ್ನು ಮಾಡಿದರೆ ಹೇಗೆ ಅನಿಸುತ್ತೆ ನಿಮಗೆ? ಕಳೆದ ವರ್ಷ ಇಳುವರಿ ಹೇಗೆ ಬಂತು, ನಿಮ್ಗೆ ಲಾಭ ಆಯಿತಾ ಹೇಗೆ? ಕಳೆದ ವರ್ಷ ನಾವು ದ್ರಾಕ್ಷಿ 1 ಎಕರೆ ಪ್ಲಾಂಟೇಷನ್ ಮಾಡೀನಿ ಸರ್. ಅದರಲ್ಲಿ 850 ಗಿಡ ಅದಾವ ರೀ. ಆ 850 ಗಿಡದಲ್ಲಿ ನಮ್ಗೆ ಫಸ್ಟ್ ಬೆಳೆ ಒಂದು 4-5 ಟನ್ ಬಂತು ಸರ್. ಅದನ್ನು 30-32 ರೂಪಾಯಿ KG ಹಂಗೆ ನಾನು ಮಾರಾಟ ಮಾಡಿದ್ದೀನಿ ಸರ್. ಸ್ಥಳೀಯವಾಗಿ ಮಾರುಕಟ್ಟೆ ಲಭ್ಯ ಐತೆ ತಮಗೆ? ನಾವು ಸ್ಥಳೀಯವಾಗಿ ಲಭ್ಯ ಆಯ್ತು ಸರ್, ಇಲ್ಲಿ ಗಂಗಾವತಿ ಹೊಸಪೇಟೆ ಕಡೆಲ್ಲ ಸೇಲ್ ಮಾಡಿದ್ದೀನಿ ಸರ್ ನಾನು. ಅಂತಂದರೆ ಇಲಾಖೆಯಿಂದ ಸಬ್ಸಿಡಿ ಈ ನಿಮ್ಮ ದ್ರಾಕ್ಷಿ ಬೆಳೆಗೆ? ಉದ್ಯೋಗ ಖಾತ್ರಿಯಿಂದ ನಾನು 1 ಎಕರೆ ದ್ರಾಕ್ಷಿನ ಸಬ್ಸಿಡಿ ತೊಗೊಂಡೀನಿ ಸರ್ ಅದನ್ನು. ಈಗ ತಾವು ದ್ರಾಕ್ಷಿಯನ್ನು ಹಾಕಿದ್ಮೇಲೆ ಯಾವ ತಳಿಯನ್ನು ಹಾಕ್ಕೊಂಡ್ರಿ, ಅದಕ್ಕೆ ನಿರ್ವಹಣೆ ಬಹಳ ಮುಖ್ಯ. ಪ್ರಾರಂಭದಲ್ಲಿ ದ್ರಾಕ್ಷಿ ಬೆಳೆಯನ್ನು ಹಾಕುವಂಥ ಸಂದರ್ಭದಲ್ಲಿ ಅದಕ್ಕೆ ಅಟ್ಮಾಸ್ಫಿಯರು ಮತ್ತು ಒಂದು ಸ್ಟ್ರಕ್ಚರು ನಿರ್ಮಾಣ ಮಾಡೋದೊಂದು ಸವಾಲಿನ ಕೆಲಸ. ಹೇಗೆ ಮಾಹಿತಿ ಪಡೆದುಕೊಂಡ್ರಿ, ಎಲ್ಲಿ ನಿಮಗೆ ಅನುಕೂಲತೆ ಆಯಿತು? ನಮ್ಗೆ ಅನುಕೂಲತೆ ಕೊಪ್ಪಳದ ನಮ್ಮ ರಿಲೇಷನ್ಸ್ ಒಬ್ಬರು ದ್ರಾಕ್ಷಿ ತೊಡಗ ಸರ್. ಅವರು ಗೈಡೆನ್ಸಿಂದ ನಾನು ದ್ರಾಕ್ಷಿಗೆ ಬಂದು ಅವರೇ ನಂಗೆ ಸೂಪರ್ ಸೋನಕ ತಳಿ ಮಾಡಿ ಚಲೋ ಆಗುತ್ತೆ ಅಂತ ಅವರೇ ಗೈಡೆನ್ಸ್ ಕೊಟ್ಟರು ಸರ್. ಎಕರೆಗೆ ಎಷ್ಟು ಗಿಡಗಳು ಬಂದು, ಯಾವ ಅಂತರದಲ್ಲಿ ಹಾಕ್ಕೊಂಡಿರಿ ದ್ರಾಕ್ಷಿ? 850 ಕುಂದ್ರು ಸರ್. ಸ್ಪೇಸಿಂಗ್ ಗಿಡದಿಂದ ಗಿಡ 4 ಮತ್ತು ಸಾಲಿನ ಸಾಲು 9 ಫೀಟ್ ಇದೆ ಸರ್. ಅಂದರೆ ಈ ವರ್ಷ ಹೇಗಿದೆ, ಕಳೆದ ವರ್ಷ ಬಂದಂತಹ ಒಂದು ಇಳುವರಿ ಮತ್ತು ಈ ವರ್ಷ ನಾವು ಗಮನಿಸಿದಾಗ ಹೇಗೆ ಅನಿಸುತ್ತೆ? ಈ ವರ್ಷ ಒಂದು 2-3 ಟನ್ ಜಾಸ್ತಿ ತೊಗೊಂಡಿದ್ವಿ ಸರ್. ಈ ವರ್ಷ ಒಂದು 7-8 ಟನ್ ಕೊಟ್ಟಿನಿ ಸರ್. ನಮ್ಮ ಮನೆ ಒಂದು 15-20 ಕಟಾವಾಗಿ 35-40 ರೂಪಾಯಿ KG ಮಾರಾಟ ಮಾಡಿದ್ದೀನಿ ಸರ್. ಕಳೆದ ವರ್ಷಕ್ಕಿಂತ ಈ ಸಲ ಸ್ವಲ್ಪ ರೇಟ್ ಉತ್ತಮ? ಕಳೆದ ವರ್ಷಕ್ಕಿಂತ ಈ ಸಲ ನನಗೆ ಒಂದು 5-6 ರೂಪಾಯಿ ರೇಟ್ ಜಾಸ್ತಿ ಸಿಕ್ಕಿದೆ ಸರ್. ಅಂದರೆ ಸ್ಥಳೀಯ ಮಾರ್ಕೆಟ್ ಆಗುತ್ತಾ? ಸ್ಥಳೀಯ ಮಾರ್ಕೆಟ್ ಆಗುತ್ತೆ ಸರ್. 1 ಎಕರೆ ನಾವು ಆರಾಮ್ಸ ಮಾರ್ಬೋದು ರೀ. ಅಂದ್ರೆ ಲೋಕಲ್ ಖರೀದಿದಾರರು ಬಳಕೆದಾರರು ಇಲ್ಲೇ ಬಂದು ತಗೊಂಡೋಗ್ತಾರೆ ಸದ್ಯದಲ್ಲಿ ಯಾವ ಹಂತದಲ್ಲಿದೆ ನಿಮ್ಮ ದ್ರಾಕ್ಷಿ ಬೆಳೆ ಕಟಾವು ಮುಗಿದಿದೆ ಅಥವಾ ಇನ್ನು ಕಾಯಿಗಳು ಲಭ್ಯವಿದೆ ಕಟಾವು ಮುಗಿದಿದೆ ಸರ್ ಈಗ ಸ್ವಲ್ಪ ರೆಸ್ಟಿ ಬಿಟ್ಟಿವಿ ಸರ್ ಗಿಡವನ್ನು ರೆಸ್ಟಿ ಬಿಟ್ಟ ಮೇಲೆ ಅದಕ್ಕೆ ಉಪಚಾರವನ್ನು ಹೇಗೆ ಮಾಡೋದು ಮುಂದೆ ರೆಸ್ಟಿ ಬಿಟ್ಟ ಒಂದು ತಿಂಗಳ ಸ್ವಲ್ಪ ಚಲೋತ್ನ ನೀರು ಕೊಡ್ಬೇಕು ಸರ್ ಅದಕ್ಕೆ ಈಗ ಏಪ್ರಿಲ್ ಚಾಟ್ನಲ್ಲಿ ಅದಕ್ಕೆ ಸ್ವಲ್ಪ ಈಗ ಎಂಡು ಗೊಬ್ಬರ ಎಲ್ಲ ಅಡ್ವಾನ್ಸ್ ಒಂದು ತಿಂಗಳ ಮುಂಚೆನೇ ಅದಕ್ಕೆ ಗೊಬ್ಬರ ಕೊಡ್ಬೇಕು ಸರ್ ಕಟಾವಾದ್ಮೇಲೆ ಗಿಡಗಳಿಗೆ ರೆಸ್ಟ್ ಅಂತಂದ್ರೆ ಅದನ್ನು ಮತ್ತೆ ಪ್ರೂನಿಂಗ್ ಮಾಡ್ಬೇಕು ನಾವು ಏಪ್ರಿಲಲ್ಲಿ ಪ್ರೂನಿಂಗ್ ಮಾಡ್ಬೇಕು ಸರ್ ಏಪ್ರಿಲಲ್ಲಿ ಪ್ರೂನಿಂಗ್ ಮಾಡಿ ಸಬ್ಕೇನು ಮತ್ತು ಕೇನ್ಗಳನ್ನು ಮಾಡ್ಕೊಂಡು ನಾವು ಅದನ್ನು ಚಲೋ ಕಡ್ಡಿಗಳನ್ನು ಕಲರ್ ಮೆಚುರಿಟಿ ತರ್ಸ್ಕೊಂಡ್ರೆ ಮುಂದೆ ಅಕ್ಟೋಬರ್ ಚಟ್ನಿಯಲ್ಲಿ ಒಳ್ಳೆ ಫಸಲು ತೊಗೊಬೋದು. ಈಗ ಒಂದು ಎಕರೆ ಹಾಕಿದ್ದಂಥ ಭೂಮಿ ಈಗ ನಿಮಗೆ 2 ವರ್ಷ ಆಗಕ್ಕೆ ಬಂತು ಸಮೀಪ ನಿಮ್ಮ ಒಂದು ದ್ರಾಕ್ಷಿ ಬೆಳೆ, ಯಾಕೆ ಏರಿಯಾವನ್ನು ಹೆಚ್ಚು ಮಾಡ್ಬೋದು? ನಾನು ಈ ವರ್ಷ ಒಂದು ತಿಂಗಳು ಆಯ್ತು ಸರ್, ಮತ್ತೊಂದು 4 ಎಕರೆ ಪ್ಲಾಂಟೇಷನ್ ಜಾಸ್ತಿ ಮಾಡಿದ್ರಿ, ಮಾಣಿಕ್ ಚಮನ್ ವೆರೈಟಿ ಹಚ್ಚಿನ ಸರ್. ಒಂದು ಎಕರೆಯಿಂದ 4 ಅಂತಂದ್ರೆ ಒಟ್ಟಿನಲ್ಲಿ 5 ಎಕರೆ ದ್ರಾಕ್ಷಿಗೆ ನಿಮ್ದು ಹೊಲ ಸೀಮಿತ ಆಯಿತು ಅಂತ ಅರ್ಥ? 5 ಎಕರೆ ಸೀಮಿತ ಆಯ್ತು ಸರ್ ದ್ರಾಕ್ಷಿ. ಸಸಿಗಳನ್ನು ತರೋದು ಹೇಗೆ? ಸಸಿಗಳನ್ನು ನಾನು 4 ಎಕರೆ ಇಲ್ಲಿ ಅತಣಿಯಲ್ಲಿ ತಂದಿನಿ ಸರ್, ಕಿರಾಗಾಂವದಲ್ಲಿ, ಮತ್ತು 1 ಎಕರೆ ಮಹಾರಾಷ್ಟ್ರ ಪಂಡ್ರಾಪುರಿಂದ ತಂದಿದ್ದೀನಿ ಸರ್. ಏನು ವ್ಯತ್ಯಾಸ ಮತ್ತು ಅಥಣಿಯಿಂದ ನಮ್ಮ ಭಾಗದಲ್ಲಿದ್ದಂಥ ಒಂದು ಕಡ್ಡಿ? ಸೇಮ್ ಇರ್ತಾವೆ ಸರ್, ಹಂಗೇನಿಲ್ಲ. ಅಥಣಿ ಅಂದ್ರೆ ನಮಗೆ ಸ್ವಲ್ಪ ಸನೀಪ ಆಯಿತು, ಹೋದ್ಸಲ ನಮ್ಮ ದ್ರಾಕ್ಷಿ ಮಾಡಿದಾಗ ಸಸಿಗಳು ಅಲ್ಲೇ ಸಿಗ್ತಾವೆ ಅಂತ ಸ್ವಲ್ಪ ಗೊತ್ತಿತ್ತು ಸರ್. ಈ ವರ್ಷ ಸ್ವಲ್ಪ ಇಲ್ಲಿ ಅಥಣಿಯಲ್ಲಿ ಸಿಗ್ತಾವೆ ಅಂತ ಬಿಜಾಪುರದವ್ರು ಒಬ್ಬರು ನಮ್ಗೆ ಹೇಳಿದ ಸಲ ಇಲ್ಲೇ ತೊಗೊಂಬಂದಿ ಸರ್. ಅವನು ಅಂದರೆ ರೇಟ್ ಹೇಗೆ? ರೇಟ್ ಸೇಮ್ ಸರ್, 100 ರೂಪಾಯಿ ಬಿಡ್ತಾವೆ ಸರ್ ಸಸಿ. ಒಂದು ಸಸಿಗೆ 100 ರೂಪಾಯಿ. ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ಆಳವಾಗಿ ಅದನ್ನು ಹೇಗೆ ಹಚ್ಚಬೇಕು? ಪ್ರಾರಂಭದಲ್ಲಿ ಯಾವ ಗೊಬ್ಬರಗಳನ್ನು ಹಾಕಿದರೆ ಇದು ಚೆನ್ನಾಗಿ ಮುಂದೆ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತೀರಿ? ಫಸ್ಟ್ ಟ್ರೆನ್ಸ್ ತೆಗಿಬೇಕು ಸರ್, ಗಿಡ ಕೆಳಗೆ ಗಿಡ ಚಮ್ಮದ ಟ್ರೆನ್ಸ್ ತೆಗೆದು ಟ್ರೆನ್ಸ್ನಲ್ಲಿ ಎಲ್ಲ ಹಸಿರೆಲ್ಲ ಗೊಬ್ಬರ ಮತ್ತು ಟ್ರೆಂಚ್ ಅಂತಂದ್ರೆ ಎಷ್ಟು ಆಳ ಹೋಗ್ಬೇಕು? ಅದೊಂದು 1.5 ಫೀಟ್ ಆಳ ಹೋಗ್ಬೇಕು ಸರ್, 1.5 ಫೀಟ್ ಆಳ 1.5 ಫೀಟ್ ಅಗಲ ಹೋಗ್ಬೇಕು. ಅದರಲ್ಲಿ ಹಸಿರೆಲ್ಲ ಗೊಬ್ಬರ ಮತ್ತು ಈ ನಮ್ಮ ಆಕಳ ಗೊಬ್ಬರ ಮತ್ತು ಇದು ಮತ್ತು ಸಿಂಗಲ್ ಸೂಪರ್ ಫಾಸ್ಪೇಟ್ನ ಹಾಕಿ ಸ್ವಲ್ಪ ಒಂದು ಮಣ್ಣು ಮುಚ್ಚಿ ಅದ್ರ ಮೇಲೆ ಒಂದು ವಾರ ನೀರು ಬಿಟ್ಟು ಮತ್ತು ಆಮೇಲೆ ಮಾರ್ಕೌಟ್ ಮಾಡ್ಕೊಂಡು ಗುಂಡಿ ತೆಗೆದಲ್ಲಿ ಸಸಿಗಳನ್ನು ಹಚ್ಬೇಕು ಸರ್. ಪ್ರಾರಂಭದಲ್ಲಿ ರಾಸಾಯನಿಕ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ? ಪ್ರಾರಂಭದಲ್ಲಿ ರಾಸಾಯನಿಕ ಒಂದೇ ಸಿಂಗಲ್ ಸೂಪರ್ ಫಾಸ್ಫೇಟ್ ಒಂದು ಹಾಕ್ತೀವಿ ಸರ್. ಅದು ಎದಕ್ಕೆ ಹಾಕ್ತೀವಿ ಅಂದ್ರೆ ನಾವು ಕೆಳಗಡೆ ಹಸಿರೆಲ್ಲ ಗೊಬ್ಬರ ಈ ಎಲ್ಲ ಆಕಳ ಗೊಬ್ಬರ ಹಾಕಿದ್ದನ್ನು ಕೊಳಿಸ್ತದೆ ಸರ್. ಅವು ಅದ್ರ ಸಲಿಗೆ ಅದನ್ನು ಹಾಕ್ತೀವಿ. ಹೇಳ್ಕೊಳ್ಳೋ ಒಂದು ಸಮಸ್ಯೆಗಳೇನಿದೆ ದ್ರಾಕ್ಷಿಯಲ್ಲಿ? ದ್ರಾಕ್ಷಿಯಲ್ಲಿ ಹೇಳ್ತಕ್ಕಂಥ ಸಮಸ್ಯೆ ಏನಂದ್ರೆ ಸರ್, ಈ ನಮ್ಮ ಏರಿಯಾದಲ್ಲಿ ದ್ರಾಕ್ಷಿ ಭಾಳ ಪ್ಲಾಂಟೇಷನ್ ಆಗಿಲ್ಲ ಸರ್. ಹಂಗಾಗಿ ಇಲ್ಲಿ ಸ್ವಲ್ಪ ದಾಳಂಬರಿಯಲ್ಲಿ ಕೆಲಸ ಮಾಡಿದ ಲೇಬರ್ಗೆ ಭಾಳ ಅದಾರೆ ಸರ್, ದ್ರಾಕ್ಷಿಗೆ ಭಾಳ ಮಾಹಿತಿ ಇಲ್ಲರಿ. ಹಂಗಾಗಿ ಲೇಬರ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಭಾಗದಲ್ಲಿ. ಈ ಕಡೆ ಏನಾದ್ರು ಚಾಟ್ನಿ ಮಾಡೋಕೆ ಮತ್ತು ಏನಾದ್ರು ಕಡ್ಡಿ ಗಿಡ್ಡಿ ಮಾಡ್ಕೋಬೇಕಂದ್ರೆ ಕನಗಿರಿ ಗಂಗಾವತಿ ಭಾಗದ ಲೇಬರ್ ಬಂದೇ ನಮ್ಗೆ ಕೆಲಸ ಮಾಡಿಕೊಡ್ಬೇಕು ರೀ. ಅಂದರೆ ಈಗ ದಾಳಂಬರಿಗೆ ಚಾಟ್ನಿ ಮಾಡೋದು ಮತ್ತು ದ್ರಾಕ್ಷಿ ಚಾಟ್ನಿ ಮಾಡೋದು ಏನಾದರೂ ವ್ಯತ್ಯಾಸ ಆಗುತ್ತೆ ಅಥವಾ ಲೇಬರ್ ಅವರೇ ಬಂದು ಇದನ್ನು ನಿರ್ವಹಣೆ ಮಾಡ್ಬೋದಾ? ಈಗ ದಾಳಂಬರಿ ಚಾಟ್ನಿ ಮತ್ತು ದ್ರಾಕ್ಷಿ ಚಾಟ್ನಿ ಭಾಳ ಚೇಂಜ್ ಆಗುತ್ತೆ ಸರ್. ಈಗ ದಾಳಂಬರಿ ಆದರೆ ಗಿಡ ರೌಂಡ್ ಶೇಪ್ ಪ್ರೂನಿಂಗ್ ಮಾಡಿ ಹೋಗ್ಬಿಡ್ತಾರೆ ಸರ್. ಈ ದ್ರಾಕ್ಷಿಗೆ ಹಂಗಿರಲ್ಲ ಸರ್, ಅವು ಕಣ್ಣುಗಳನ್ನು ಮತ್ತು ಗಿಡಗಳನ್ನು ಸಬ್ಕೇನ್ ಮಾಡೋದು ಕೇನ್ ಮಾಡ್ಕೊಂಡು ಅವನ್ನೆಲ್ಲ ಕಡ್ಡಿನ ಮೆಚುರಿಟಿ ಮಾಡ್ಕೊಳ್ಳೋ ತನಕ ಪ್ರೂನಿಂಗ್ ಮಾಡೋರ ಕೈಗೆ ಇರ್ತದೆ ಸರ್ ಕೆಲಸ. ನೀರು ಬಿಡುವಂಥದ್ದು ಮೇಲೆ ಕೆಲವೊಬ್ಬರು ಫಾಗರ್ ಹಾಕ್ತಾರೆ ಅಂತಂದರೆ ತಂಪಾಗಿರಲಿ ಅಂತಂದ್ಬಿಟ್ಟು ಅಲ್ಲಲ್ಲಿ ಕೆಳಗಡೆ ಹೊದಿಕೆಯನ್ನು ಮಾಡ್ತಾರೆ, ನಿರ್ವಹಣೆ ಹೇಗೆ? ದ್ರಾಕ್ಷಿಯಲ್ಲಿ ನೀರು ನಿರ್ವಹಣೆ ಅದನ್ನು ಡ್ರಿಪ್ನಲ್ಲಿ ಮಾಡ್ಬೇಕು ಸರ್, ಡ್ರಿಪ್ ಇರಿಗೇಷನಲ್ಲೇ ಮಾಡ್ಬೇಕು. ಮತ್ತು ಮ್ಯಾಗ ಅದಕ್ಕೆ ಕಬ್ಬಿನ ಸೊಪ್ಪೆ ಇದನ್ನೆಲ್ಲ ಹಾಕಿ ಕೆಳಗಡೆ ಮಾಯ್ಚರ್ ಹಸಿ ಆಲಾರ್ದಂಗೆ ಮೇಂಟೈನ್ ಮಾಡ್ಬೇಕು ಸರ್. ಬೇಸಿಗೆಯಲ್ಲಿ ಸಮಸ್ಯೆ ಆಗಲ್ವಾ? ಈಗ ಫಾಗರ್ ಹಾಕ್ಲೇಬೇಕು. ಈ ಬೇಸಿಗೆಯಲ್ಲಿ ನಾವು ಏಪ್ರಿಲ್ ಚಾಟ್ನಲ್ಲಿ ಇರ್ತೀವಿ ಸರ್. ಬೇಸಿಗೆಯಲ್ಲಿ ಎಲ್ಲೋ ಒಬ್ಬರು ಹಣ್ಣಿ ಬಿಟ್ಟಿರ್ತಾರೆ, ಅವ್ರಿಗೆ ಸ್ವಲ್ಪ ಅವಾಗ ಕಬ್ಬಿನ ಹೊದಿಕೆ ಅದಾಕಿ ಮಾಯ್ಚರ್ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಬೇಸಿಗೆಯಲ್ಲಿ ಹಣ್ಣಿ ಬಿಡಲಾರ್ದಾವೆ ಏಪ್ರಿಲ್ ಚಾಟ್ನಿ ಮಾಡೋದು ಅವು ನೀರಿನ ಅವಶ್ಯಕತೆ ಅಷ್ಟೇನು ಬೇಕಾಗಿರಲ್ಲ. ಗಿಡಕ್ಕೆ ಒಂದು ತಾಸು ನೀರು ಬಿಟ್ಟರೆ ಸಾಕು. ರಾಸಾಯನಿಕ ಸಿಂಪರಣೆ, ಈಗ ದ್ರಾಕ್ಷಿಗೆ ದಾಳಂಬರಿಗೆ ಭಾಳಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಹಾಕಬೇಕು, ಎಣ್ಣೆ ಹೊಡಿಬೇಕು ಹೊಡಿಬೇಕು ಅಂತ ಹೇಳ್ತಾರೆ, ಭಾಳಷ್ಟು ವಿಷಕಾರಿ ಇರ್ತದೆ ಅಂತಂದ್ಬಿಟ್ಟು, ಈ ಅಭಿಪ್ರಾಯ ಹೇಗಂತಿರ್ತ ಒಬ್ಬ ದ್ರಾಕ್ಷಿ ಬೆಳೆಗಾರರಾಗಿ ಜೊತೆಗೆ ದಾಳಂಬರಿ ಬೆಳೆಗಾರರಾಗಿ, ಈ ರಾಸಾಯನಿಕ ಸಿಂಪರಣೆ ದ್ರಾಕ್ಷಿಯಲ್ಲಿ ಭಾಳ ಹೇಳ್ತೀರ? ರಾಸಾಯನಿಕ ಸಿಂಪರಣೆ ದ್ರಾಕ್ಷಿಯಲ್ಲಿ ಭಾಳ ಇದೆ ಸರ್. ಫಸ್ಟಿಗೆ ಹಣ್ಣಿ ಬಿಟ್ಟ ತಕ್ಷಣ 30-40 ಸ್ಪ್ರೇ ಡೈಲಿ ಇರ್ತಾವೆ ಸರ್. ಅದಕ್ಕೆ ದಾಳಂಬರಿಯಲ್ಲಿ ಹಣ್ಣಿ ಬಿಟ್ಟ ತಕ್ಷಣ ವಾರಕ್ಕೊಂದು 5 ದಿವ್ಸಕ್ಕೊಂದು ಹಿಂಗೆ ಇರ್ತಾವೆ ರೀ. ಬಟ್ ದ್ರಾಕ್ಷಿ ದಾಳಂಬರಿ ಕಂಪೇರ್ ಮಾಡಿದ್ರೆ ದ್ರಾಕ್ಷಿ ಸ್ವಲ್ಪ ಕೆಮಿಕಲ್ ಸಿಂಪರಣೆ ಭಾಳ ಇರ್ತದೆ. ಹೇಗೆ ಅನಿಸುತ್ತೆ ಈ ಭಾಗದಲ್ಲಿ 1 ಎಕರೆಯಿಂದ 5 ಎಕರೆ ಏರಿಯಾವನ್ನು ವಿಸ್ತರಣೆ ಮಾಡಿದ್ದೀರಿ, ಬೇರೆ ರೈತರಿಗೆ ಏನು ಹೇಳ್ತೀರಿ? ದ್ರಾಕ್ಷಿ ಹಾಕಿದ್ಮೇಲೆ ಲಾಭ ಅನಿಸುತ್ತಾ? ಸಣ್ಣ ರೈತರು ಇದನ್ನು ಮಾಡ್ಬೋದಾ? ಸಣ್ಣ ರೈತರು ಮಾಡ್ಬೋದು, ಉದ್ದ ಖಾತ್ರಿ ಸ್ಕೀಮಲ್ಲಿ ಇದನ್ನು ಬಳಸ್ಕೊಂಡು 1 ಎಕರೆ 2 ಎಕರೆ ಮಾಡ್ಬೋದು ಸರ್. ಬಟ್ ಮನೇಲಿ ಇಬ್ಬರು 3 ಇದ್ದರೆ ಆರಾಮ್ ದ್ರಾಕ್ಷಿ ಮೇಂಟೈನ್ ಮಾಡ್ಬೋದು ಸರ್. ಹಿಂಗೇನಿಲ್ಲ, ನಿರ್ವಹಣೆ ಮಾಡಬೇಕು, ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಭೂಮಿ ಎಂಥ ಭೂಮಿ ನಮ್ಮ ದ್ರಾಕ್ಷಿಗೆ ಈ ಭಾಗದಲ್ಲಿ ಸೂಟ್ ಆಗುತ್ತಾ? ನಮ್ಮ ಏರಿಯಾದಲ್ಲಿ ಕೆಂಪು ಮಣ್ಣು ಸೂಟ್ ಆಗುತ್ತೆ ಸರ್, ಮತ್ತು ಅದು ಎರೆ ಮಣ್ಣು ನೀರಿದ್ರೆ ಎರೆ ಮಣ್ಣು ಸೂಟ್ ಆಗುತ್ತೆ ಸರ್. ದ್ರಾಕ್ಷಿ ಒಳ್ಳೆ ಕ್ವಾಲಿಟಿ ತೆಗಿಬೋದು ರೀ. ಒಳ್ಳೆ ಕ್ವಾಲಿಟಿ ತೆಗಿಬೋದು ಅಂತಂದರೆ ನಿಮ್ಮ ಭೂಮಿ ಎಂಥದ್ದು? ಕೆಂಪು ಭೂಮಿನ ನಿಮ್ಮದು? ಕೆಂಪು ಭೂಮಿ ಸರ್. ಕಪ್ಪು ಭೂಮಿಯಲ್ಲಿ ದ್ರಾಕ್ಷಿನ ಬೆಳಿಬೋದಾ ಸಚಿನ್ ಅವರೇ? ಕಪ್ಪು ಭೂಮಿಯಲ್ಲಿ ದ್ರಾಕ್ಷಿ ಬೆಳಿಬೋದು, ಬಟ್ ನೀರು ಕಮ್ಮಿ ಇದ್ದವ್ರು ಕಪ್ಪು ಭೂಮಿಯಲ್ಲಿ ಮಾಡಿದರೆ ಒಳ್ಳೆ ಸರ್ ಅವ್ರಿಗೆ. ಅಂದರೆ ಸಿಹಿ ನೀರು ಭಾಳಷ್ಟು ಸೂಕ್ತ, ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಮಾಡಿಸಲೇಬೇಕು. ದ್ರಾಕ್ಷಿಗೆ ಯಾವ ತಳಿನ ಹಾಕೊಂಡ್ರಿ ಕಬ್ಬು? ಮೀರಾ 87 ಸರ್. ಕಬ್ಬು ಮೀರಾ 87. ಕಣ್ಣು ಎಲ್ಲಿಂದ ತಮ್ಮದ್ರಿ? ಅವು ಕಣ್ಣು ನಮಗೆ ಬದಾಮಿ ತಾಲೂಕಿಂದ ಬಂದು ಸರ್. ಈಗ ನಾಟಿ ಮಾಡಿದಿರಿ? ನಾಟಿ ಮಾಡಿ ಒಂದು ತಿಂಗಳಾಯ್ತು ಸರ್. ಒಂದು ಗೇಣ್ ಮ್ಯಾಗ ಬೆಳೆದ ಸರ್. ಬೆಳವಣಿಗೆ ಆಗಿದೆ? ಬೆಳವಣಿಗೆ ಆಗಿದೆ ಸರ್. ಈಗ ಕಬ್ಬಿನ ಬೇಸಾಯಕ್ಕೆ ನೀರು ಬಹಳ ಬೇಕು ಅಂತ ಹೇಳ್ತಾರೆ, ನೀರಿನ ವ್ಯವಸ್ಥೆ ಹೇಗೆ? ನಾವು ಕಬ್ಬಿಗೆ ನೀರಿನ ವ್ಯವಸ್ಥೆ ಇನ್ಲೈನ್ ಪೈಪ್ ಮಾಡಿ ಸರ್. ದೀಡ್ ಫಿಟ್ ಒಂದು ದೀಡ್ ಫಿಟ್ ಒಂದು ಅಗಿನ ಹಚ್ಕೊಂಡು ದಿನ ಒಂದು 2 ತಾಸು 3 ತಾಸು ನೀರು ಬಿಡ್ತಿರು. ಬೋದಿನ ಬೋದಿಗೆ? ಬೋದಿನ ಬೋದಿಗೆ 7 ಫಿಟ್ ಇದೆ ಸರ್. ಅಂದ್ರೆ ನಮ್ಮ ಕಬ್ಬಿಗೂ ಮತ್ತೆ ಬೇರೆ ಭಾಗದಲ್ಲೆಲ್ಲ ಬೆಳಗಾವಿ ಕಡೆ ಹಾಕುವಂತಹ ಕಬ್ಬಿಗೆ ಏನಾದ್ರೂ ವ್ಯತ್ಯಾಸ? ಸಾಲಿನ ಸಾಲಿಗೆ, ಗಿಡದಿಂದ ಗಿಡಕ್ಕೆ ನಿರ್ವಹಣಾ ಕ್ರಮಗಳು ಹೇಗೆ? ಅಲ್ಲಿ ಅವ್ರ ಭೂಮಿ ಭಾಳ ಫಲವತ್ತತಿರಿ ಸರ್. ನಮ್ಮ ಭೂಮಿ ಕಂಪೇರ್ ಮಾಡಿದ್ರೆ ಬೆಳಗಾವಿ ಬಾಲ್ಕೋಟ್ ಭೂಮಿಗಳು ಭಾಳ ಫಲವತ್ತತಿದೆ, ಮತ್ತು ಕೆಂಪು ಮಣ್ಣು ಜಾಸ್ತಿ ಇದೆ ಸರ್ ಆ ಕಡೆ. ಹಂಗಾಗಿ ಅವ್ರು ಸ್ವಲ್ಪ ಹರಿ ನೀರು ಬಿಟ್ಟು ಕಬ್ಬುಗಳನ್ನು ಬೆಳೆಸ್ತಾರೆ ರೀ. ಈ ನಮ್ಮ ಏರಿಯಾ ಈಗ ಸ್ವಲ್ಪ ಕಬ್ಬು ಸ್ಟಾರ್ಟ್ ಆದ ತಕ್ಷಣ ನಮಗಿನ ಕಬ್ಬಿಗೆ ಸ್ವಲ್ಪ ಅವರಷ್ಟು ನಮ್ಗೆ ನಾಲೆಜ್ ಬಂದ ತಕ್ಷಣ ನಾವು ಅವ್ರ ಹಂಗೆ ಆಗ್ಬೋದು ರೀ. ಈಗ ಸಚಿನ್ ಅವರೇ, ಕಬ್ಬು ಬೆಳಿಬೇಕಪ್ಪ ಅಂತಂದ್ರೆ ಈಗ ನೀರು ಒಂದು 8 ತಿಂಗಳು ಬೇಕು ಬೆಳೆ ಬರ್ಬೇಕಪ್ಪ ಅಂತಂದ್ರೆ. ಅಲ್ಲಿವರೆಗೂ ಸಣ್ಣ ರೈತರು ಇದನ್ನು ನಿರ್ವಹಣೆ ಮಾಡ್ಕೊಂತೇ ಹೋಗ್ಬೇಕಾಗ್ತದೆ, ಅದು ಹೇಗೆ? ಕಬ್ಬಿನಲ್ಲಿ ಒಂದು ಫಸ್ಟ್ ಒಂದು 2-3 ತಿಂಗಳು ಬೆಳೆಗೆ ಸಣ್ಣ ಪುಟ್ಟ ಬೆಳೆ ಮಾಡ್ಕೋಬೋದು ಸರ್. ಆಮೇಲೆ ಒಂದು 2-3 ತಿಂಗಳ ಮಣ್ಕೊಳ್ಳೋಷ್ಟು ನಮ್ಮ ಸೊಂಟ ಮಟ್ಟ ಕಬ್ಬು ಬೆಳೆದ್ರೆ ಏನು ಮಾಡಕ್ಕೆ ಬರಲ್ಲ ರೀ ಅದರಲ್ಲಿ? ತರಕಾರಿಗಳನ್ನ ನಾವು ಹಾಕೋಬೋದು, ತರಕಾರಿಗಳನ್ನ ಹಾಕ್ಬೋದು, ಏನೋ ಅಲಸಂದಿ ಹೆಸರು ಇಂಥವೇನೋ ಮಾಡ್ಕೋಬೋದು ಸರ್. ಜೊತೆಗೆ ಕಬ್ಬನ್ನು ಹಾಕೊಂಡ್ಮೇಲೆ ಅದನ್ನು ಮಾರ್ಕೆಟಿಗೆ ಏನಾದರೂ ಕಾರ್ಖಾನೆ ಜೊತೆ ಏನಾದರೂ ಮಾಹಿತಿ MOU ಏನಾದರೂ ಮಾಡ್ಕೊಂಡ್ರೆ? ಕಾರ್ಖಾನೆ ಜೊತೆ ನಮ್ಗೆ ಇಲ್ಲಿ ಯರಗಲ್ ಮುದ್ದೇಬಳ ತಾಲೂಕು ಯರಗಲಲ್ಲಿ ಕಂಪ್ನಿ ಇದೆ ಸರ್. ಅದು ಆ ಕಂಪ್ನಿಯಲ್ಲಿ ನಮಗೆ ಫಸ್ಟಿಗೆ ಅವರೇ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ನಾವೇ ನಿಮ್ಗೆ ಕಟಾವಿ ಕಳಿಸ್ತೀವಿ ಲೇಬರ್ಗಳನ್ನು ಅಂತ ನಮ್ಗೆ ಅವರು ಇದು ಮಾಡಿಕೊಟ್ಟಾರೆ. ಲೇಬರ್ ಕಟಾವುಗಳು ಸಿಗ್ತಾರೆ, ಅದೇನು ನಿರ್ವಹಣೆ ನಮ್ಮ ಭಾಗದ ಲೇಬರ್ಗಳೇ ಬೇರೆ ಕಡೆ ಅಥಣಿ ಎಲ್ಲ ಬಾಗಲಕೋಟೆ ಬೆಳಗಾವಿ ಕಡೆ ಹೋಗ್ತಾರೆ, ಬಟ್ ಅದನ್ನು ನಿರ್ವಹಣೆ ಹೇಗೆ? ಈ ಗೊಬ್ಬರ ಎಲ್ಲ ನಾವೇ ಮಾಡ್ತೀವಿ ಸರ್. ಕಾಮನ್ ಆಗಿ ದಾಳಂಬರಿ ಸೊಪ್ಪೆಲ್ಲ ಬೆಳೆದು ನಾಲೆಜ್ ಇದೆ ಸರ್. ಹಂಗೆ ಕಬ್ಬಿಗೇನು ಅಷ್ಟು ಏನು ಬೇಕಾಗಲ್ಲ ಸರ್, ನಾವು ಮಾಡ್ಕೋಬೋದು ನಿರ್ವಹಣೆ. ಕಬ್ಬಿಗೆ ಒಂಚೂರು ಕಾಯಿ ಕೊರಕ ಹುಳುಗಳು ಬರ್ತವೆ, ಅದು ಕೆಳಗಡೆ ಬೇವಿನ ಹಿಂಡಿ ಮತ್ತು ಈಗ ಯೂನಿವರ್ಸಿಟಿಯಲ್ಲಿ ಸಿಗತ್ಕಂತ ರೆಬ್ಜಾ ಬೇಮ ಟ್ರೈಕೋಡ್ರಮ ಸೋಡಾ ಮನಸ್ಸಿನಲ್ಲಿ ಹಾಕಂತ ಹೋಗಿ ಬೆಳೆಸ್ಬೋದು ಸರ್. ಹಂಗೇನಿಲ್ಲ ಕಬ್ಬು, ಇದು ನಿಮಗೆ ಹೊಸ ಬೆಳೆ? ಹೌದು, ಹೊಸ ಬೆಳೆ ಸರ್. ಅನ್ಸುತ್ತೆ ಕಬ್ಬು? ಕಬ್ಬು ಚಲೋ ಇದೆ ಸರ್. ಹಂಗೇನಿಲ್ಲ, ಚಲೋ ಅನಿಸ್ತದೆ. ಈಗ ಸಚಿನ್ ಅವರೇ, ತಾವು ಒಬ್ಬ ವಿದ್ಯಾವಂತ ಯುವಕರಾಗಿ ಓದು ಮುಗಿಸಿದ ಮೇಲೆ ಪದವಿಯನ್ನು ಮಾಡಿದ ಮೇಲೆ ತೋಟಗಾರಿಕೆ ಕಡೆ ಮುಖ ಮಾಡಿರಿ. ಈಗ ನೀವು 3 ವಿಧವಾದಂಥ ಒಂದು ತೋಟಗಾರಿಕೆ ಬೆಳೆಗಳನ್ನು ಹಾಕೊಂಡಿದ್ದೀರಿ. ಕಬ್ಬಾಯಿತು, ದಾಳಿಂಬ್ರೆ ಆಯಿತು, ಜೊತೆಗೆ ದ್ರಾಕ್ಷಿ ಆಯಿತು. ಈ 3 ಬೆಳೆಗಳನ್ನು, ಇವೆಲ್ಲವುಗಳು ಕೂಡ ಕಮರ್ಷಿಯಲ್ ಕ್ರಾಪ್ಗಳು ಕೂಡ, ಖರ್ಚಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥ ಕ್ರಾಪ್ಗಳೇ. ಇವುಗಳನ್ನು 3 ನಾವು ನೋಡಿದಾಗ ಯಾವುದು ನಿಮಗೆ ಕಡಿಮೆ ಖರ್ಚು ಹೆಚ್ಚು ಲಾಭ ಅಂತ ತಮಗೆ ಅನಿಸುತ್ತೆ? ದ್ರಾಕ್ಷಿ ಸರ್. ನಮ್ಮ ದ್ರಾಕ್ಷಿ ಕಡಿಮೆ ಖರ್ಚು ಮತ್ತು ಹೆಚ್ಚು ಲಾಭ ಸರ್. ಅದರಲ್ಲಿ ಯಾಕೆ ನಮ್ಮ ಭಾಗದಲ್ಲಿ ದ್ರಾಕ್ಷಿಗೆ ಹೆಚ್ಚಿನ ಆದ್ಯತೆ ಇನ್ನೂ ಸಿಕ್ಕಿಲ್ಲ, ವಾತಾವರಣ ಇನ್ನೂ ಶೂಟ್ ಆಗಿಲ್ಲ, ಹೇಗೆ? ವಾತಾವರಣ ಶೂಟ್ ಆಗಿ ಸರ್. ನಮ್ಮಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಅವಾಗೆಲ್ಲ ದಾಳಂಬರಿ ಭಾಳಷ್ಟು ಮಾಡಿದವರಿದ್ರು ಸರ್. ಹಂಗಾಗಿ ಈಗೀಗ ಸ್ವಲ್ಪ ದಾಳಂಬರಿ ಭಾಳಷ್ಟು ತೆಗಿತಿದ್ದಾರೆ, ಹಂಗಾಗಿ ಈಗ ದ್ರಾಕ್ಷಿ ಬರ್ಬೋದು ನಮ್ಮ ಮೇಲೆ. ಈಗ ನಮ್ಮ ರೈತ ಬಂದವ್ರ ತಲೆಯಲ್ಲಿ ಏನಪ್ಪ ಅಂತಂದ್ರೆ ಈಗ ತೋಟಗಾರಿಕೆ ಬೆಳೆಗಳನ್ನು ಮಾಡ್ಬೇಕಪ್ಪ ಅಂತಂದ್ರೆ ದ್ರಾಕ್ಷಿ ಆಯಿತು, ದಾಳಂಬರಿ ಆಯಿತು, ಕಬ್ಬಾಯಿತು, ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದು ಇಲ್ಲ, ಇದು ಶ್ರೀಮಂತರ ಬೆಳೆಯುವಂಥ ಬೆಳೆ, ಬಡವರಿಗೆ ಆಗೋದಿಲ್ಲ, ಸಣ್ಣ ರೈತರಿಗೆ ನಮ್ಗೆ ಯಾಕೆ ಬೇಕು ಎಂಬಂಥ ಒಂದು ನಮ್ಮ ರೈತ ಬಾಂಧವರಲ್ಲಿ ಅದ. ಏನಂತೀರಿ? ಶ್ರೀಮಂತರು ಬಡವರು ಏನು ಸಂಬಂಧ ಇಲ್ಲ ಸರ್. ಹಂಗೆ ಇಲಾಖೆಯವರು ಸಪೋರ್ಟ್ ಮಾಡ್ತಾರೆ, ಆರಾಮ್ ದಾಳಂಬರಿ ದ್ರಾಕ್ಷಿ ಮಾಡ್ಕೊತಾವ. ನಮಗೆ ದ್ರಾಕ್ಷಿ ಹೋದ್ಸಲ ನಾನು ಮಾಡಿದಾಗ ಇಲಾಖೆಯವರು ಸಪೋರ್ಟ್ ಮಾಡಿದ್ರೆ ಮತ್ತು ಉದ್ಯೋಗ ಖಾತ್ರಿಯಲ್ಲಿ ನಾನು ಅದನ್ನು ಬಳಸಿಕೊಂಡು ಮಾಡೀನಿ ಸರ್. ನಾನು ಉದ್ಯೋಗ ಖಾತ್ರಿಯಲ್ಲಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿಯಾಗಿ ನಿಮಗೆ ಸಹಾಯ ಮಾಹಿತಿ ನಿಮಗೆ ಅವಕಾಶ ದೊರೆಯಿತು? ಉದ್ಯೋಗ ಖಾತ್ರಿಯಿಂದ ನಮ್ಗೆ ಹೋದ್ಸಲ ಸರ್ ಈಗ ಅದನ್ನೆಲ್ಲ ಫಸ್ಟ್ ಲೇಬರ್ದು ಮತ್ತು BOC ಇವನ್ನೆಲ್ಲ ನಾನು ಮತ್ತು ಪಂಚಾಯತಿ ಕಡೆಯಿಂದ ನಮಗೆ ಸ್ವಲ್ಪ ಸಪೋರ್ಟ್ ಸಿಗ್ತಾರೆ ತಾಲೂಕು ಪಂಚಾಯತಿಯಿಂದ. ಹಂಗಾಗಿ ಅದೊಂದು ದ್ರಾಕ್ಷಿ ಉದ್ಯೋಗ ಖಾತ್ರಿ ಸ್ಕೀಮಲ್ಲಿ ತೊಗೊಂಡಿನಿ ಸರ್. ಅಂದರೆ ಮೇಲಿನ ಒಂದು ಪ್ರಾರಂಭದಲ್ಲಿ ಹಾಕುವಂಥ ಒಂದು ಖರ್ಚಾಗಿರ್ಬೋದು, ಇಲಾಖೆಯಿಂದ ಡ್ರಿಪ್ ಆಗಿರ್ಬೋದು, ಇವೆಲ್ಲ ನಿಮಗೆ ಸಬ್ಸಿಡಿ ಸಿಕ್ಕಿದೆ? ಸಿಕ್ಕಿದೆ ಸರ್, ಸಿಕ್ಕಿದೆ. ಡ್ರಿಪ್ನ ತೊಗೊಂಡಿನಿ ಸರ್ ನಾನು. ಹೀಗೆ ಈಗ ಈ ಭಾಗದಲ್ಲಿ ತುಂಬ ಭಾಳಷ್ಟು ಜನ ರೈತರು ತೋಟಗಾರಿಕೆ ಕಡೆ ಮುಖ ಮಾಡ್ತಾರೆ. ಮುಖ್ಯವಾಗಿ ಇಲಾಖೆ ಸಹಾಯ ಇಲ್ಲದೆ ಯಾವುದೋ ಒಂದು ರೈತರು ಮುಂದೆ ಏನಾದರೂ ಹಾಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇಲಾಖೆ ನಿಮಗೆ ಯಾವ ರೀತಿ ಸಹಾಯ ಇದೆ, ಸಪೋರ್ಟ್ ಇದೆ, ಹೇಗಿದೆ ನಿಮಗೆ? ಇಲಾಖೆಯಿಂದ ಒಳ್ಳೆ ಸಪೋರ್ಟ್ ಇದೆ ಸರ್. ಏನಾದರೂ ನಾವು ಹೊಸ ಬೆಳೆ ಮಾಡಿದ್ರು ಏನಾದ್ರು ಸರ್ ಬಂದು ಹೇಳಿದ್ರು ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಕಾಲಕಾಲಕ್ಕೆ ಏನಾದರೂ ತಾಂತ್ರಿಕ ಮಾಹಿತಿ ಆಗಿರ್ಬೋದು, ಏನಾದರೂ ರೋಗ ರುಜಿನಗಳು? ತಾಂತ್ರಿಕ ಮಾಹಿತಿ ಇಲ್ಲಿ KVK ಯಲ್ಲಿ ನಮಗೆ ಸ್ವಲ್ಪ ಅರವಿಂದ್ ಸರ್ ಚಲೋ ಅದಾರೆ ರೀ, ಮತ್ತು ಅವರು ಸ್ವಲ್ಪ ದ್ರಾಕ್ಷಿಯಲ್ಲಿ ಒಳ್ಳೆ ನಾಲೆಜ್ ಇತ್ತು ಸರ್ ಅವ್ರಿಗೆ, ಅವರೇ ಸ್ವಲ್ಪ ನಮ್ಗೆ ಹೇಳ್ಕೊಡ್ತಾರೆ. ಹಂಗೇನು ಸ್ವಲ್ಪ ಚಲೋ ಅನ್ಸುತ್ತೆ ಸರ್. ಹಂಗೇನಲ್ಲ, ಯಾಕಂತಂದ್ರೆ ಲಿಂಗಸೂರು ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ಒಂದಂತ ಹೇಳಿ ಮಾಡಿಸಿದಂಥ ಒಂದು ಭಾಗ ಇದು, ಜೊತೆ ಕೃಷಿ ವಿಸ್ತರಣ ಶಿಕ್ಷಣ ಘಟಕನೂ ಕೂಡ ಇದೆ. ಈ ರೀತಿಯಾಗಿ ರೈತ ಬಾಂಧವರು ಮಾಹಿತಿ ಬಂದು ತಗೊಂಡಿದ್ದರಿಂದ ಹೆಚ್ಚಿನ ಅನುಕೂಲ ಆಗಿದೆ. ಆಗಿದೆ ಸರ್, ಆಗಿದೆ ಸರ್. ಜೊತೆಗೆ ನಿಮ್ಮ ಮನೆಯಲ್ಲಿ ಹೈನುಗಾರಿಕೆ ಹೇಗಿದೆ? ನಮ್ಮ ಮನೆಯಲ್ಲಿ ಹೈನುಗಾರಿಕೆ ಒಂದು 5-6 ಗೀರ್ ಅದಾವೆ ಸರ್. ಅಂತಲ್ಲಿ ಒಂದು 8-10 ಕುರಿ ಸಾಕಾಣಿಕೆ ಮಾಡೀನಿ ಸರ್. ಅಂದ್ರೆ ಕುರಿ ಸಾಕಾಣಿಕೆ ಇದೆ, ಗಿರ್ ಆಕಳ ಸಾಕಾಣಿಕೆನೂ ಇದೆ? ಗಿರ್ ಆಕಳ ಸಾಕಾಣಿಕೆನೂ ಇದೆ ಸರ್. ಅಂತಂದ್ರೆ ಇದು ಹೈನುಗಾರಿಕೆಗೆ ಅನುಕೂಲ ಆಗಿದೆ, ನಿಮಗೆ ಹಾಲು ಬರ್ತಾ ಇದೆಯಾ? ಹ್ಞೂ, ಹೈನುಗಾರಿಕೆ ನಂಗೆ ಡೈಲಿ ಒಂದು 5-6 ಲೀಟ್ರ್ ಹಾಲಿದೆ ಸರ್. ಇದು ಮಾರಾಟಕ್ಕೆ ಹೋಗುತ್ತೆ? ಮನೆಗೆ ಒಂದು 2 ಲೀಟ್ರ್ ತೊಗೊಂಡು 3-4 ಲೀಟ್ರ್ ಮಾರಾಟ ಮಾಡ್ತೀವಿ ಸರ್. ಅಂದ್ರೆ ಜೊತೆಗೆ ನಿಮಗೆ ಹಾಲು ಬರ್ತದೆ, ಜೊತೆಗೆ ನಿಮಗೆ ಈಗ ಕೊಟ್ಟಿಗೆ ಗೊಬ್ಬರನೂ ಕೂಡ ನಿಮಗೆ ಏನು ಅಂತ ಏನು ಯೋಚನೆ ಮಾಡಿಲ್ಲ ಸರ್. ಯಾಕಂದ್ರೆ ದ್ರಾಕ್ಷಿ ದಾಳಂಬರಿ ಭಾಳ ಸಲ ಹಂಗ ಅಂತ ಯೋಚನೆ ಮಾಡಿಲ್ಲ ಸರ್. ಮನೆಯಲ್ಲಿ ನಿರ್ವಹಣೆ ಮಾಡೋರು ಎಷ್ಟು ಜನ ಇದ್ದೀರಿ? ನಾನು ಒಬ್ಬನೇ ಮೇಂಟೈನ್ ಮಾಡ್ತೀನಿ ಸರ್, 15 ಎಕರೆ ಹೊಲನ. ಅಲ್ಲಿ ಇಬ್ಬರು ಲೇಬರ್ಗಳಿದ್ದಾರೆ ಸರ್ ಹೊಲದಾಗ. ಏನು ಅನಿಸುತ್ತೆ ಧಾರವಾಡದಲ್ಲಿ ಓದಿ ಇಲ್ಲಿ ಹಳ್ಳ್ಯಾಗ ಬಂದು ಮಾಡ್ಬೇಕಪ್ಪ ಎಲ್ಲಿ ಕೆಲಸ, ಆರಾಮಾಗಿ ಫ್ರೆಂಡ್ಸ್ ಜೊತೆ ಎಲ್ಲ ನೌಕರಿ ಮಾಡ್ತಿರ್ತಾರೆ ನಿಮ್ಮ ಕ್ಲಾಸ್ಮೇಟ್ಗಳೆಲ್ಲ, ಈಗಳೆಲ್ಲ ನೋಡಿದರೆ ಅವ್ರಿಗಿಂತ ನೀವು ಬೆಟರ್ ಇದ್ದೀರಿ ಅಂತ ನಿಮ್ಗೆ ಅನ್ಸುತ್ತಾ? ನಮ್ಮ ಒಳ್ಳೆ ಸ್ಯಾಟಿಸ್ಫೈ ಐತೆ ಸರ್ ಈ ಜೀವನ ನನಗೆ. ನಾನು ಈಗ 6-7 ವರ್ಷ ಆಯ್ತು ಸರ್ ಈ ಫೀಲ್ಡಿಗೆ ಬಂದು, ಒಳ್ಳೆ ಸ್ಯಾಟಿಸ್ಫೈ ಜೀವನ, ನನಗೆ ಒಂದು ಸಮಾಧಾನಕರ ಐತೆ ಅವರು. ಏನು ಕೊರಗಾಗಿಲ್ಲ ನೋಡಪ್ಪ, ನಮ್ಮ ಫ್ರೆಂಡ್ಸ್ ಎಲ್ಲ ನೌಕರಿ ಮಾಡ್ತಾರೆ, ಅವರೆಲ್ಲ ತಿರುಗಾಡ್ತಾರೆ, ನಾನು ಒಕ್ಕಲ್ತನಕ್ಕೆ ಬಂದ ರೈತ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಹೆಮ್ಮೆ ಇದೆಯಾ? ಹೆಮ್ಮೆ ಇದೆ ಸರ್ ನಮಗೆ. ಜೊತೆ ಟಗರು ಸಾಕಾಣಿಕೆ ಎಷ್ಟಿದೆ? ಒಂದು 10 ಇದೆ ಸರ್. ಅವುಗಳನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ ಮರಿಗಳನ್ನು? ಅವನ್ನ ಅಲ್ಲೇ ದಾಳಂಬರಿ ತೋಟದಲ್ಲಿ ಬಿಡ್ತೀವಿ ಸರ್ ಮೇಸಾಗೆ. ಅವನೊಂದು 6-6 ತಿಂಗಳು ಒಂದೊಂದು ಬ್ಯಾಚ್ ಮಾಡಿ 10-10 ತಂದು ಮಾರಾಟ ಮಾಡ್ತೀವಿ. ಅಂದರೆ 10-20 ಹಿಂಗೆ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ? ಇಲ್ಲ ಸರ್, 10-15 ಲಾಸ್ಟ್ ಸರ್. ಎಷ್ಟು ತಿಂಗಳ ಮರಿಗಳನ್ನು ತಾವು ತರ್ತೀರಿ? ತರಕ್ಕೆ ಮುಂಚೆ 2.5-3 ತಿಂಗಳ ಮರಿಗಳಿರ್ತಾವೆ ಸರ್. ಒಂದು 3-3.5 ಸಾವಿರ ಒಂದು ಸಿಗ್ತಾವ್ರಿ ನಮ್ಗೆ. ಒಂದು 6 ತಿಂಗಳು ಸಾಕಿದ ತಕ್ಷಣ 7-7 ಸಾವಿರ ಒಂದೊಂದು ಮಾರ್ತೀವಿ. ಅವುಗಳು ನಿಮಗೆ ಈಗ ಅದಾವಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಏನಾದರೂ ಹಾನಿ ಮಾಡೋದಲ್ವ ತಿನ್ನೋದು ಓಡಾಡೋದು? ದಾಳಂಬರಿ ಹಣ್ಣು ಇರಲಾರ್ದಲ್ಲಿ ಅಷ್ಟೇ ಬಿಡ್ತೀವಿ ಸರ್, ಹಣ್ಣು ಇರಲಾರ್ದಾಗ ಖಾಲಿ ಟೈಮ್ ಶೆಡ್ನಲ್ಲಿ ಒಳಗಡೆ ಹಾಕಿ ಮೇಯಿಸ್ತೀನಿ. ದ್ರಾಕ್ಷಿ ಎಲೆಗಳನ್ನು ತಿನ್ಬಿಡ್ತವೆ? ದ್ರಾಕ್ಷಿಗಳನ್ನು ತಿನ್ನಲ್ಲ ಸರ್, ಯಾಕಂದ್ರೆ ಆ ಕಡೆ ಕೆಮಿಕಲ್ ಸ್ಪ್ರೇ ಭಾಳ ಇರ್ತದೆ, ದ್ರಾಕ್ಷಿ ಕಡೆ ಮೇಯಿಸೋಕೆ ಬಿಡಲ್ರಿ ಅವನು. ಅಂದರೆ ದಾಣಿ ಮಿಶ್ರಣ ರೆಡಿಮೇಡ್ ಫುಡ್ ಏನಾರು ಹಾಕ್ತೀರಾ? ಹಾಂ, ರೆಡಿಮೇಡ್ ಫುಡ್ ಅಂದರೆ ಈ ಗೋದ್ರೇಜ್ ಕಂಪ್ನಿ ಸೀ ಫುಡ್ ಅಂತ ಬರ್ತಾರೆ, ಅದೊಂದು ಹಾಕ್ತೀವಿ. ಮತ್ತು ಅದಕ್ಕೆ ಈ ಅಜೋಲಾ ಅಂತ ತಿನ್ನಿಸ್ತೀನಿ ಸರ್ ಅದಕ್ಕೆ. ಮತ್ತು ಆದ ತಕ್ಷಣ ಮೆಕ್ಕೆಜೋಳ ನುಚ್ಚು, ಗೋಧಿ ನುಚ್ಚು ಎಲ್ಲ. ಅಜೋಲಾ ನೀವೇ ತಯಾರು ಮಾಡ್ತೀರಾ? ಅಜೋಲಾ ನಾವೇ ತಯಾರು ಮಾಡ್ತೀವಿ ಸರ್. ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಜೋಲಾ? ಅಜೋಲಾ ಅದು ಒಂದು ನಮ್ಮ 10-15 ಮರಿ ಆರಾಮ್ ತಿಂತಾವೆ ಸರ್. ಒಂದು ವಾರಕ್ಕೊಂದು 2-3 ಸಲ ತಯಾರು ಮಾಡ್ತೀವಿ. ಅಂದರೆ ವಾರಕ್ಕೆ 3 ಸಲ ಅಂದರೆ ಎಷ್ಟು ಪ್ರಮಾಣ ಕೊಡ್ತೀರಿ? ಒಂದು ಮರಿಗೆ ಒಂದು 100-105 ಗ್ರಾಮ್ ಕೊಡ್ತೀವಿ ಸರ್. ಫುಡ್ಡಿನ ಜೊತೆ ಮಿಕ್ಸ್ ಮಾಡ್ತೀರಾ ಅಥವಾ ಸಪ್ರೇಟ್ ಕೊಡ್ತೀರಿ? ಫುಡ್ಡಿನ ಜೊತೆ ಮಿಕ್ಸ್ ಮಾಡಿ. ಅದು ಅಜೋಲಾದಿಂದ ಇಳುವರಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ, ನಿಮಗೆ ಏನಾದರೂ ಖಾತ್ರಿ ಆಗಿದೆ? ಅಜೋಲಾ ಹಾಕೋದ್ರಿಂದ ಏನೋ ಸರ್, ಈಗ ನಾವು ಈ ಮೆಡಿಕಲ್ ಶಾಪು ಕ್ಯಾಲ್ಸಿಯಮ್ ಮಿನರಲ್ ಮಿಕ್ಸರ್ ಎಲ್ಲ ಹಾಕ್ತೀವಿ, ಈಗ ಅಜೋಲಾದಲ್ಲೇ ಸಿಗುತ್ತೆ ಸರ್ ಅದು. ಹಂಗಾಗಿ ನಾವು ಅಜೋಲಾ ತಿನ್ಸೋದ್ರಿಂದ ಏನು ಕೆಮಿಕಲ್ ಬಳಸಲ್ರಿ ಅವಕ್ಕೆ. ಅವುಗಳನ್ನು ಕೊಟ್ಟಿಗೆ ಪದ್ಧತಿಯಲ್ಲೂ ಕೂಡ ಮತ್ತೆ ಹೊರಗಡೆ ಮೇಯಿಸೋಕು ಅರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡ್ತೀರಿ? ಹಾಂ, ಅರೆ ಕೊಟ್ಟುಡಿಕ್ಕೆ ಅರೆ ಕೊಟ್ಟುಡಿಕ್ಕೆ. ಹೇಗೆ ಅನ್ಸುತ್ತೆ ಸಚಿನ್ ಅವರೇ, ಒಬ್ಬ ಯುವ ರೈತರಾಗಿ ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರು, ಈಗ ನಾವು ಭಾಳಷ್ಟು ಗಮನ ಹಾಕಿದಂಗೆ ಈಗ PUC SLC ಆದಮೇಲೆ ಹೊಲಮನೆ ಇರ್ತದೆ, ಸಾಕಷ್ಟು ಸಂಪನ್ಮೂಲಗಳು ಕೂಡ ಇರ್ತವೆ, ಮಾಡುವಂಥ ಒಂದು ತಾತ್ಸಾರ ಮನೋಭಾವನೆ ಎಂದುಕೊಂಡು ನಗರಗಳಲ್ಲಿ ಹೋಗುವಂಥ ನಾವು ಯುವಕರನ್ನು ಭಾಳಷ್ಟು ನಾವು ಕಾಣ್ತೀವಿ. ಏನು ಹೇಳ್ತೀರಿ ಯುವಕರಿಗೆ ನಿಮ್ಮ ಕಿವಿಮಾತು? ಯುವಕರು ತೋಟಗಾರಿಕೆ ಬೆಳೆಗೆ ಬರ್ಬೋದು, ಆಲ್ಮೋಸ್ಟ್ ಎಲ್ಲ ಬರಕತ್ತಾರೆ ಸರ್, ಹಂಗೇನಿಲ್ಲ. ಬಟ್ ಸ್ಯಾಟಿಸ್ಫೈ ಇದೆ, ಎಲ್ಲ ಯುವಕರು ಇದಕ್ಕೆ ಬಂದ್ರೆ ಚಲೋ ಆಗುತ್ತೆ. ಅಂದರೆ ಮಾಡ್ಕೊಂಡು ಹೋಗೋರಿಗೆ ಸ್ವಲ್ಪ ಇಚ್ಛಾಶಕ್ತಿ ಇರೋರಿಗೆ ಸಂಪನ್ಮೂಲ ಇರೋರು ತೋಟಗಾರಿಕೆಯಲ್ಲಿ ಮಾಡಿದ್ರಪ್ಪ ಅಂತಂದರೆ ಒಳ್ಳೆ ಜೀವನ ಮಾಡ್ಕೊಂಡು ಹೋಗ್ಬೋದು, ಮಾಡ್ಕೊಂಡು ಹೋಗ್ಬೋದು ಸರ್. ಒಳ್ಳೆಯದು ಸಚಿನ್ ಅವರೇ, ಭಾಳಷ್ಟು ಉತ್ಸಾಹದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ, ವಿದ್ಯಾಭ್ಯಾಸ ಮುಗಿಸಿಕೊಂಡು ಮರಳಿ ನಿಮ್ಮ ತಂದೆಯವ್ರ ಜೊತೆ ಕೈ ಜೋಡಿಸ್ಕೊಂಡು ಸಾಕಷ್ಟು ಬೆಳೆಯ ಪ್ರಯೋಗಗಳನ್ನು ಮಾಡಿದ್ದೀರಿ, ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ. ಈಗ ಒಂದು ತೋಟಗಾರಿಕೆಯಲ್ಲಿ ಕಬ್ಬಿದೆ, ನಿಮ್ಮದು ದ್ರಾಕ್ಷಿ ಇದೆ, ದಾಳಂಬರಿ ಇದೆ, ಹೈನುಗಾರಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಅಜೋಲಾ ಇದೆ, ಹೀಗೆ ವೈವಿಧ್ಯಮಯವಾದಂಥ ಒಂದು ಸಮಗ್ರ ಕೃಷಿಯ ಕಡೆ ತಾವು ಮುಖ ಮಾಡಿದ್ದೀರಿ. ನಿಮ್ಮ ಕೃಷಿ ಬದುಕು ಮತ್ತಷ್ಟು ಉತ್ತಮವಾಗಿರಲಿ, ಇತರ ರೈತರಿಗೆ ತಾವು ಪ್ರೇರಣೆಯಾಗಿ ಮಾದರಿ ರೈತರಾಗಿರಿ ಅಂತ ಹೇಳ್ತಾ ನಿಮ್ಮ ಕೆಲವು ಕೃಷಿ ಅನುಭವಗಳನ್ನು ನಮ್ಮ ಕೇಳುವ ಎಲ್ಲ ಶ್ರೋತೃ ಬಾಂಧವರ ಜೊತೆ ಹಂಚಿಕೊಂಡ್ರೆ ಸಚಿನ್ ಅವರು ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಲಿಂಗಸುಗೂರು ತಾಲೂಕಿನ ಕೇಸರಟ್ಟಿ ಗ್ರಾಮದ ಸಚಿನ್ ಅವರ ತೋಟಗಾರಿಕೆ ಆಧಾರಿತ ಸಮಗ್ರ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಹಿಪ್ಪುನೇರಳೆ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಕುರಿತು ರೇಷ್ಮೆ ತಜ್ಞರಾದ ಡಾಕ್ಟರ್ ಜೆ ಅಶೋಕ್ ಅವರಿಂದ ಮಾಹಿತಿಯನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರ, ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಜನ ರೈತರು ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ರೇಷ್ಮೆ ಕೃಷಿಯಲ್ಲಿ ರೇಷ್ಮೆ ಹುಳುಗಳಿಗೆ ಮುಖ್ಯವಾದ ಒಂದು ಆಹಾರ ಅಂತಂದರೆ ಹಿಪ್ಪುನೇರಳೆ ಸೊಪ್ಪು ಅಂತ ಹೇಳ್ಬೋದು. ಈ ಹಿಪ್ಪುನೇರಳೆ ಸೊಪ್ಪಿನ ಉತ್ಪಾದನೆಯನ್ನು ಮಾಡಲಿಕ್ಕೆ ನಾವು ಹಿಪ್ಪುನೇರಳೆಯನ್ನು ಬೆಳಿಬೇಕಾಗತ್ತೆ. ಈ ಒಂದು ಉತ್ತಮ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪನ್ನು ಪಡಿಬೇಕಾಗಿತ್ತಂದರೆ ಅದರಲ್ಲಿ ನೀರಿನ ನಿರ್ವಹಣೆ ಅಷ್ಟೇ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇತ್ತೀಚೆಗೆ ನೀರಿನ ಒಂದು ಕೊರತೆ ಅಲ್ಲಲ್ಲಿ ಕಾಣಿಸ್ತಾ ಇದೆ. ರೈತರು ಕಡಿಮೆ ನೀರಿನಲ್ಲಿ ಹೆಚ್ಚು ಕ್ಷೇತ್ರದಲ್ಲಿ ಹಿಪ್ಪುನೇರಳೆ ಸೊಪ್ಪನ್ನು ಹೇಗೆ ಬೆಳಿಬೋದು, ಜೊತೆಗೆ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಬೋದು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ತಜ್ಞರಾದಂಥ ಡಾಕ್ಟರ್ ಜೆ ಅಶೋಕ್ ಅವರು. ಬನ್ನಿ ಅವರಿಂದ ಈ ಒಂದು ಹಿಪ್ಪುನೇರಳೆ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣಂತ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಹಿಪ್ಪುನೇರಳೆ ಬೆಳೆ ನಿತ್ಯ ಹರಿದ್ವರ್ಣ ಬಹುವಾರ್ಷಿಕ ಮರದ ಜಾತಿಗೆ ಸೇರಿರ್ತಕ್ಕಂತಹ ಒಂದು ಸಸ್ಯ. ಇದನ್ನು ನಾವು ನಮ್ಮ ಅನುಕೂಲಕ್ಕಾಗಿ ಗಿಡವನ್ನಾಗಿ ಮಾರ್ಪಡಿಸಿದ್ದೇವೆ. ಇದನ್ನು ಒಮ್ಮೆ ನಾಟಿ ಮಾಡಿದರೆ ಸಮರ್ಪಕ ಬೇಸಾಯ ಕ್ರಮಗಳನ್ನು ಅನುಸರಿಸುವುದರಿಂದ 20-30 ವರ್ಷದವರೆಗೂ ಲಾಭದಾಯಕ ಎಲೆ ಇಳುವರಿ ಕೊಡುವಂತೆ ನೋಡಿಕೊಳ್ಳಬಹುದು. ತಳಿಗಳಿಗೆ ಅನುಗುಣವಾಗಿ ಪ್ರತಿ ಹೆಕ್ಟರ್ ಪ್ರದೇಶದಲ್ಲಿ ಸುಮಾರು 40-65 ಟನ್ ಎಲೆ ಉತ್ಪಾದನೆ ಮಾಡಬಲ್ಲದ್ದಾಗಿದೆ. ಈ ಪ್ರಮಾಣದ ಎಲೆ ಉತ್ಪಾದನೆಗೆ ಹಿಪ್ಪುನೇರಳೆಗೆ ನೀರಿನ ಅವಶ್ಯಕತೆ ಬಹಳ ಇರುತ್ತದೆ. ಅಲ್ಲದೆ ಎಲೆಗಳಲ್ಲಿ ಶೇಕಡ 70-80% ನೀರಿನ ಅಂಶ ಇರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಈಗ ರೇಷ್ಮೆ ಹುಳುಗಳು ಮರಿ ಹಂತದಲ್ಲಿದ್ದಾಗ, ಚಾಕಿ ಹಂತದಲ್ಲಿದ್ದಾಗ ಅದರಲ್ಲಿ ಇರ್ತಕ್ಕಂತಹ ತೇವಾಂಶ, ಎಲೆಗಳಲ್ಲಿ ಇರ್ತಕ್ಕಂಥ ತೇವಾಂಶ ಅತಿ ಹೆಚ್ಚಿರಬೇಕಾಗುತ್ತೆ. ಶೇಕಡ 78-81% ಇರಬೇಕಾಗುತ್ತೆ. ಬೆಳೆದಂತಹ ಹುಳುಗಳಿಗೆ, ಅಂದರೆ ಇನ್ನು 4 ಮತ್ತು 5ನೇ ಹಂತದ ಹುಳುಗಳಿಗೆ ಸುಮಾರು ಶೇಕಡ 70-75% ತೇವಾಂಶ ಇರಬೇಕಾಗ್ತದೆ ಎಲೆಗಳಲ್ಲಿ. ಈ ಒಂದು ಮಾರ್ಪಾಡನ್ನು ನಾವು ಮಾಡ್ಕೋಬೇಕು ಅಂತಂದಪ್ಪ ಅಂದರೆ ನೀರಿನ ಅವಶ್ಯಕತೆ ತುಂಬ ಇದೆ. ಹಿಪ್ಪುನೇರಳಿನಲ್ಲಿ ನೀರಿನ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಣ್ಣಾಯಿಸೋಣಂತೆ. ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಸಸ್ಯಗಳಿಗೆ ತಲುಪಿಸುವುದಕ್ಕೆ ನೀರು ಒಂದು ಮಾಧ್ಯಮ. ಮಣ್ಣಿನ ಉಷ್ಣಾಂಶ ನಿಯಂತ್ರಿಸುವುದು ನೀರಿನಿಂದನೇ ಸಾಧ್ಯ. ಗಿಡಗಳನ್ನು ತಂಪಾಗಿರಿಸಲು ನೀರಿನ ಅವಶ್ಯಕತೆ ಬಹಳಷ್ಟು ಇದೆ. ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಅದರ ಬೆಳವಣಿಗೆಗೆ ಬಹಳಷ್ಟು ನೀರು ಪ್ರಮುಖ ಪಾತ್ರ ವಹಿಸ್ತದೆ. ಅದಲ್ಲದೆ ಜೈವಿಕ ಕ್ರಿಯೆ ಅಂದರೆ ಏನು, ಈಗ ನಾವು ಹಾಕಿದಂತಹ ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಗೆ ಸಿಗುವ ರೀತಿಯಲ್ಲಿ ಮಾರ್ಪಾಡು ಮಾಡಲಿಕ್ಕೆ ನಡೀತಕ್ಕಂತಹ ಒಂದು ರಾಸಾಯನಿಕ ಕ್ರಿಯೆ, ಜೈವಿಕ ರಾಸಾಯನಿಕ ಕ್ರಿಯೆಗೆ ನೀರು ಅತ್ಯವಶ್ಯಕ. ಇದಲ್ಲದೆ ಮಣ್ಣಿನಲ್ಲಿರ್ತಕ್ಕಂತಹ ರಸಸಾರವನ್ನು ಕಾಪಾಡಲು ಬಹಳಷ್ಟು ಅತ್ಯವಶ್ಯಕವಾದದ್ದು ನೀರು. ಈಗ ನೀರಾವರಿ ಅಂದರೆ ಏನು, ನೀರಾವರಿ ಪ್ರಮಾಣ ನಿರ್ಧರಿಸುವುದು ಹೇಗೆ ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಳ್ಳೋಣ. ಮಳೆಗಾಲದಲ್ಲಿ ಮಳೆ ಬಂದಾಗ ಭೂಮಿಗೆ ನೀರು ಸಿಗುತ್ತೆ, ಅದೇ ರೀತಿ ಬೆಳೆಗೂ ಸಹಿತ ನೀರು ಸಿಗುತ್ತೆ. ಆದರೆ ನೀರಾವರಿ ಅಂತಂದರೆ ಕೃತಕವಾಗಿ ನೀರನ್ನು ಸಸ್ಯಗಳಿಗೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಒದಗಿಸುವುದನ್ನೇ ನಾವು ನೀರಾವರಿ ಅಂತ ಕರಿತೀವಿ. ಈ ನೀರಾವರಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಮಣ್ಣಿನ ಗುಣಧರ್ಮ, ಹವಾಗುಣ, ಆಮೇಲೆ ಭೂಮಿಯ ಮೇಲ್ಮೈ ರಚನೆಯ ಮೇಲೆ ಅವಲಂಬನೆ ಆಗಿದೆ. ಹಿಪ್ಪುನೇರಳೆಗೆ ಪ್ರತಿ ಗಿಡಕ್ಕೆ ಪ್ರತಿದಿನ 2-2.5 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಅಂದರೆ ಏನು, ನಾವು ನಾಟಿ ಮಾಡಿದ ವರ್ಷದಲ್ಲಿ ನೀರು ಸ್ವಲ್ಪ ಕಮ್ಮಿ ಬೇಕಾಗ್ಬೋದು, ಆದರೆ ಚೆನ್ನಾಗಿ ಒಂದು 2 ವರ್ಷ ಸ್ಥಾಪನೆಗೊಂಡಂತಹ ಹಿಪ್ಪುನೇರಳೆ ತೋಟಕ್ಕೆ ಪ್ರತಿ ಗಿಡಕ್ಕೆ 2-2.5 ಲೀಟರ್ ನೀರಿನ ಅವಶ್ಯಕತೆ ಇದೆ. ಈಗ 1 ಹೆಕ್ಟರ್ ಪ್ರದೇಶಕ್ಕೆ ಒಂದು ನೀರಾವರಿಗೆ, ಅಂದರೆ ಒಂದು ಬಾರಿ ನಾವು ನೀರು ಹಾಯಿಸಬೇಕು ಅಂತಂದಪ್ಪ ಅಂದರೆ 2.5-4 ಲಕ್ಷ ಲೀಟರ್ ನೀರು ಬೇಕಾಗ್ತದೆ. ಇದನ್ನೇ ಹನಿ ನೀರಾವರಿ ನಾವು ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಶೇಕಡ 50% ನೀರನ್ನು ಉಳಿತಾಯ ಮಾಡಬಹುದು. ಯಾವ ರೀತಿಯಲ್ಲಿ ನಾವು ನೀರಾವರಿನ ಕೊಡ್ತೀವಿ ಅಂತಂದು, ನೀರು ಹರಿಬಿಡುವುದು. ಏನು ಹಿಪ್ಪುನೇರಳೆ ತೋಟ ಇರುತ್ತೆ, ಹಿಪ್ಪುನೇರಳೆ ತೋಟಕ್ಕೆ ಯಥೇಚ್ಛವಾಗಿ ನೀರು ಇರ್ತದೆ, ಆ ನೀರನ್ನ ಹರಿಬಿಟ್ಟು ಬಿಡೋದಷ್ಟೇ. ಇದರಲ್ಲಿ ನೀರು ಬಹಳಷ್ಟು ಪೋಲಾಗ್ತದೆ, ಆದರೆ ಗಿಡಗಳಿಗೆ ಚೆನ್ನಾಗಿ ನೀರು ಸಿಗುತ್ತೆ. ಇದಕ್ಕೆ ಕೆಲವು ನ್ಯೂನ್ಯತೆಗಳು ಇದ್ದಾವೆ. ಏನು ಅಂತಂದಪ್ಪ ಅಂದರೆ ನೀರು ಪೋಲಾಗೋದು ಒಂದು, ಆಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಈ ಕಸ ಬೆಳ್ಕೊಡೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇದಲ್ದೇ ಸ್ವಲ್ಪ ಇದಕ್ಕಿನ್ನ ಫ್ಲಡ್ಡಿಂಗಿನ್ನ ಸ್ವಲ್ಪ ಉತ್ತಮವಾದದ್ದು ಅಂತಂದಪ್ಪ ಅಂದರೆ ನೀರನ್ನು ಕಾಲುವೆಗಳ ಮುಖಾಂತರ ಹಾಯಿಸ್ತಕ್ಕಂಥದ್ದು. ಈಗ ಹಿಪ್ಪುನೇರಳೆನ ನೇರವಾಗಿ ಸಾಲುಗಳಲ್ಲಿ ಬೆಳಿತೀವಿ, ಈ ಸಾಲುಗಳಿಗೆ ಬೋಧೆ ಏರಿಸಿ ಕಾಲುವೆಗಳನ್ನು ಮಾಡಿಕೊಂಡು ಈ ಕಾಲುವೆಗಳ ಮುಖಾಂತರ ನೀರನ್ನು ಹಾಯಿಸ್ತಕ್ಕಂಥದ್ದು ಇನ್ನೊಂದು ಪದ್ಧತಿ, ಇದನ್ನು ರೋ ಇರಿಗೇಷನ್ ಅಂತೀವಿ. ಇದಲ್ದೇ ಪಾತಿಗಳನ್ನು ನಿರ್ಮಾಣ ಮಾಡಿ ಪಾತಿಗಳಲ್ಲಿ ನೀರು ನಿಲ್ಲುವಂತೆ ಮಾಡಿ ಹಿಪ್ಪುನೇರಳೆಗೆ ನೀರು ಕೊಡ್ತಕ್ಕಂತಹ ಇನ್ನೊಂದು ಪದ್ಧತಿ ಇದೆ, ಇದನ್ನು ಫ್ಲಾಟ್ ಬೆಡ್ ಮೆಥಡ್ ಅಂತ ಹೇಳ್ತೀವಿ. ಇದಲ್ದೇ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಪದ್ಧತಿ, ಇವು ಬಹಳಷ್ಟು ಏನು ಎಫಿಷಿಯಂಟ್ ಇರಿಗೇಷನ್ ಮೆಥಡ್ಸು. ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಇವೆರಡರಲ್ಲೂ ಮತ್ತು ಹನಿ ನೀರಾವರಿ ಪದ್ಧತಿ ಬಹಳಷ್ಟು ನೀರನ್ನು ಬಳಕೆನ ಕಮ್ಮಿ ಮಾಡುತ್ತೆ. ಈಗ ಹನಿ ನೀರಾವರಿ ಪದ್ಧತಿಯ ಲಾಭಗಳು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಗಿಡಗಳ ಬೇರಿನ ಸಮೀಪದಲ್ಲೇ ನಾವು ನೀರನ್ನು ಹನಿ ಹನಿಯಾಗಿ ಒದಗಿಸ್ತೀವಿ. ಇದರಿಂದ ಗಿಡಗಳು ಬೇಗನೆ ಪೋಷಕಾಂಶಗಳ ಯುಕ್ತ ನೀರನ್ನು ಹೀರಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಸೊಪ್ಪಿನ ಗುಣಧರ್ಮ ಮತ್ತು ಇಳುವರಿ ಸುಧಾರಣೆ ಆಗ್ತದೆ. ಕಳೆಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು, ಯಾಕೆಂದರೆ ನೀರು ಬೀಳೋ ಜಾಗ ಒಂದೇ ನಿಶ್ಚಿತ ಜಾಗದಲ್ಲಿ ಬೀಳ್ತದೆ. ಆ ಒಂದು ಜಾಗದಲ್ಲಿ ಕಳೆಗಳೇನಾದರೂ ಬಂದರೆ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಮಳೆಗಾಲ ಹೊರತುಪಡಿಸಿದರೆ ಕಳೆಗಳು ಅಷ್ಟಾಗಿ ಈ ಒಂದು ಪದ್ಧತಿಯಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ಕಳೆಗಳ ಪ್ರಮಾಣ ಜಾಸ್ತಿಯಾಗಿ ಇರುವುದಿಲ್ಲ. ನೀರು ಹರಿಸಲು ಸಮಯ, ಈಗ ನಾವು ಫ್ಲಡ್ ಇರಿಗೇಷನ್ ಮಾಡಬೇಕಾದ್ರಾಗಲಿ ಅಥವಾ ರೋ ಇರಿಗೇಷನ್ ಮಾಡಬೇಕಾದ್ರಾಗಲಿ ಸಾಕಷ್ಟು ಸಮಯ ಬೇಕಾಗ್ತದೆ, ಕೂಲಿ ಆಳುಗಳ ಒಂದು ಖರ್ಚಾಗ್ತದೆ. ಆದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಸಮಯ, ನೀರು ಹರಿಸಲಿಕ್ಕೆ ಬೇಕಾದಂತಹ ಒಂದು ಸಮಯ ಮತ್ತು ದೈಹಿಕ ಶ್ರಮ, ಇವುಗಳೆರಡನ್ನೂ ಉಳಿತಾಯ ಆಗ್ತದೆ. ಆಮೇಲೆ ದಿನದ ಹೊತ್ತಿನಲ್ಲಿ ನೀರು ಆಯಿಸ್ಬೇಕು ಅಂತಂದಪ್ಪ ಅಂದರೆ ಸಾಕಷ್ಟು ಆವಿಯಾಗಿ ಪೋಲಾಗ್ತಕ್ಕಂತಹ ಸಂದರ್ಭ ಜಾಸ್ತಿ ಇರೋದರಿಂದ ಈ ಹನಿ ನೀರಾವರಿ ಪದ್ಧತಿನಲ್ಲಿ ರಾತ್ರಿ ವೇಳೆ ಸಹಿತ ನಾವು ನೀರನ್ನು ಹಾಯಿಸ್ಬೋದು. ಇದಲ್ಲದೇ ಇನ್ನೊಂದು ಒಂದು ಉತ್ತಮವಾದಂತಹ ಒಂದು ಇದರಲ್ಲಿ ಉಪಯೋಗ ಏನು ಅಂತಂದಪ್ಪ ಅಂದರೆ ರಸಗೊಬ್ಬರಗಳನ್ನು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಸಹ ಹನಿ ನೀರಾವರಿ ಮೂಲಕವೇ ಕೊಡಬಹುದು. ಹಿಪ್ಪನೇರಳೆ ಉತ್ಪಾದನೆಗೆ ಬೇಸಾಯ ಸಾಮಗ್ರಿಗಳಾದ ನೀರು, ಗೊಬ್ಬರ, ರಸಗೊಬ್ಬರ ಬಹುಮುಖ್ಯವಾದವು. ಇವುಗಳಲ್ಲಿ ನೀರು ಅತ್ಯಂತ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ಏನಕ್ಕೆ ಅಂತಂದಪ್ಪ ಅಂದರೆ ಈಗ ಯಾವುದೇ ಒಂದು ತೋಟದಲ್ಲಿ ಹಿಪ್ಪು ನೇರಳೆ ಬೆಳೆದಿದ್ದೀವಿ ಅಂತ ಇಟ್ಕೊಂಡಪ್ಪ ಅಂದರೆ ಅದಕ್ಕೆ ನೀರು ಕೊಟ್ಟರೆ ಸ್ವಲ್ಪನಾದರೂ ಇಳುವರಿ ಬರುತ್ತೆ. ನೀರಿಲ್ಲದೇ ಬರೀ ಕೊಟ್ಟಿಗೆ ಗೊಬ್ಬರ ಕೊಟ್ಟರೂ ಇಳುವರಿ ಪ್ರಮಾಣ ಜಾಸ್ತಿ ಆಗೋದಿಲ್ಲ, ಅಥವಾ ಬರೀ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರೂ ಸಹಿತ ಇಳುವರಿ ಪ್ರಮಾಣ ಜಾಸ್ತಿ ಆಗೋದಿಲ್ಲ. ನೀರು ಮತ್ತು ಕೊಟ್ಟಿಗೆ ಗೊಬ್ಬರ ಕೊಟ್ಟ ಅಂದಪ್ಪ ಅಂದರೆ ಇಳುವರಿ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತದೆ. ನೀರು ಮತ್ತು ರಸಗೊಬ್ಬರದ ಪ್ರಮಾಣ ಕೊಟ್ಟಾಗ ಕೊಟ್ಟಿಗೆ ಗೊಬ್ಬರಕ್ಕಿಂತ ಜಾಸ್ತಿ ಇಳುವರಿ ಬರ್ತಕ್ಕಂಥದ್ದು. ಇವು ಮೂರನ್ನು ಅಂದರೆ ಏನು, ನೀರು, ಕೊಟ್ಟಿಗೆ ಗೊಬ್ಬರ, ರಸಗೊಬ್ಬರಗಳನ್ನು ಒಟ್ಟಾಗಿ ಸಮರ್ಪಕವಾಗಿ ಕೊಟ್ಟದ್ದೇ ಆದ ಅನ್ನಪ್ಪ ಅಂದರೆ ಎಲೆಗಳ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ಎಲೆಗಳ ಗುಣಮಟ್ಟ ಜಾಸ್ತಿ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂದರೆ ಏನು, ನೀರಿನ ಪಾತ್ರ ಹಿಪ್ಪು ನೇರಳೆ ಇಳುವರಿ ಮತ್ತು ಗುಣಮಟ್ಟ ಕಾಪಾಡೋದರಲ್ಲಿ ಅತ್ಯಂತ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸ್ತದೆ ಅಂತನೋದ್ರಿಂದ ಏನು ತಪ್ಪಾಗೋದಿಲ್ಲ ಅಂತಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಯಾವ ಯಾವ ಭೂಮಿಗೆ ಯಾವ ಯಾವ ರೀತಿಯಲ್ಲಿ ನೀರು ಕೊಡಬೇಕಾಗುತ್ತೆ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತಹ ಒಂದು ಅಂಶ. ಮರಳು ಮಿಶ್ರಿತ ಭೂಮಿನಲ್ಲಿ 5-7 ದಿನಕ್ಕೆ ಒಂದಾವರ್ತಿ ನಾವು ನೀರನ್ನು ಕೊಡಲೇಬೇಕಾಗ್ತದೆ. ಕೆಂಪು ಗೋಡು ಮಣ್ಣಿನಲ್ಲಿ ಸುಮಾರು 7-8 ದಿನಕ್ಕೆ ಒಂದಾವರ್ತಿ ನಾವು ನೀರನ್ನು ಕೊಡಬೇಕಾಗ್ತದೆ. ಕಪ್ಪು ಮಣ್ಣಿನಲ್ಲಿ 10-12 ದಿನಕ್ಕೆ ಒಂದಾವರ್ತಿ ನೀರನ್ನು ಕೊಟ್ಟರೆ ಸಾಕಾಗ್ತದೆ. ಆದರೆ ಬೇಸಿಗೆ ದಿನಗಳಲ್ಲಿ ನೀರಿನ ಅವಶ್ಯಕತೆ ತುಂಬ ಇರ್ತದೆ. ಯಾಕೆ ಅಂತಂದಪ್ಪ ಅಂದರೆ ನೀರು ಆವಿಯಾಗೋದು ಅಲ್ಲದೇ ಬಾಷ್ಪ ವಿಸರ್ಜನೆ ಮುಖಾಂತರನೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇರ್ತದೆ. ಈ ಒಂದು ಪೋಲಾದಂತಹ ಒಂದು ನೀರನ್ನು ನಾವು ಭೂಮಿಗೆ ಒದಗಿಸ್ಬೇಕು ಅಂತಂದಪ್ಪ ಅಂದರೆ ಕಡಿಮೆ ದಿನದ ಅಂತರಗಳಲ್ಲಿ ನಾವು ನೀರನ್ನು ಒದಗಿಸ್ಬೇಕಾಗ್ತದೆ. ಕಪ್ಪು ಭೂಮಿನಲ್ಲಿ 10 ದಿನಕ್ಕೆ ಒಂದಾವರ್ತಿ, ಕೆಂಪು ಮಸಾರಿ ಭೂಮಿನಲ್ಲಿ ಆದ್ನಪ್ಪ ಅಂದರೆ 6-7 ದಿನಕ್ಕೆ ಒಂದಾವರ್ತಿ, ಮರಳು ಮಿಶ್ರಿತ ಭೂಮಿನಲ್ಲಾದ್ನಪ್ಪ ಅಂದರೆ 5-5 ದಿನಕ್ಕೆ ಒಂದಾವರ್ತಿ ನೀರನ್ನು ಕೊಡಬೇಕಾಗ್ತದೆ. ನಾವು ಬೇಸಿಗೆ ದಿನಗಳಲ್ಲಿ ನೀರನ್ನು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಉಸಿಗುಳಿಗಳು ಆಗ್ತದೆ. ಇದು ಎಲೆಯ ಇಳುವರಿಯ ಮೇಲೆ ಪರಿಣಾಮ ಬೀರ್ತದೆ. ಮುಂದಿನ ಬೆಳೆಗಳಲ್ಲಿ ನಾವು ಒಂದು 500 ಮೊಟ್ಟೆಗೆ ಏನಾದರೂ ಯೋಜನೆ ಹಾಕ್ಕೊಂಡಿದ್ದ ಅಂದನಪ್ಪ ಅಂದರೆ ಉಸಿ ಹೋಗಿರ್ತಕ್ಕಂತಹ ಗುಳಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡ ಅಂದನಪ್ಪ ಅಂದರೆ 500 ಸಾಕೋ ಜಾಗದಲ್ಲಿ 450 ಬರಬಹುದು. ಇನ್ನೂ 1-2 ಬಿಟ್ಟ ಅಂದನಪ್ಪ ಅಂದರೆ ಬೇಸಿಗೆನಲ್ಲಿ ನೀರು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ 400 ಬರ್ಬೋದು, ಆಮೇಲೆ 350 ಬರ್ಬೋದು. ಅದಕ್ಕೋಸ್ಕರ ಬೇಸಿಗೆಯ ದಿನಗಳಲ್ಲಿ ನೇರಳೆಗೆ ಕಾಲಕಾಲಕ್ಕೆ ನೀರನ್ನು ಒದಗಿಸಿ ಗುಳಿಗಳ ಸಂಖ್ಯೆಯನ್ನು ಕಾಪಾಡ್ತಕ್ಕಂತಹದ್ದು ಬಹಳಷ್ಟು ಪ್ರಮುಖವಾದಂತಹ ಒಂದು ಅಂಶ. ಒಂದು ಎಕರೆಗೆ ಒಂದು ನೀರಾವರಿಗೆ 100,000 ಲೀಟರ್ ನೀರು ಬೇಕಾಗ್ತದೆ. ಇದೇ ರೀತಿ 1 ಹೆಕ್ಟರ್ಗಾದನಪ್ಪ ಅಂದರೆ ಸುಮಾರು 2.5 ಲಕ್ಷ ಲೀಟರ್ ನೀರು ಬೇಕಾಗ್ತದೆ. ಇದನ್ನೇ ಹನಿ ನೀರಾವರಿ ಮೂಲಕ ನಾವು ಏನಾದರೂ ಕೊಟ್ಟಿದ್ದೇ ಆದ ಅನ್ನಪ್ಪ ಅಂದರೆ ಈಗ ನಮ್ಮ ಹತ್ರ 1 ಎಕರೆಗೆ ಮಾತ್ರ ನೀರು ಇದೆ ಅಂತ ಅನ್ನೋ ಒಂದು ಸಂದರ್ಭದಲ್ಲಿ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ 2.5 ಎಕರೆ ಪ್ರದೇಶಕ್ಕೆ ನಾವು ಹನಿ ನೀರಾವರಿ ಮೂಲಕ ನೀರನ್ನು ಒದಗಿಸ್ಬೋದು, ನೀರು ಪೋಲಾಗೋದಿಲ್ಲ. ಈ ಒಂದು ಕ್ರಮನ ರೈತರು ಅನುಸರಿಸಿದ್ದೇ ಆದಲ್ಲಿ ಬೇಸಿಗೆ ದಿನಗಳಲ್ಲೂ ಸಹಿತ ಎಲ್ಲಿ ನೀರು ಕಮ್ಮಿ ಇರುತ್ತೋ ಅಂತಹ ರೈತರು ಸಹಿತ ಹಿಪ್ಪು ನೇರಳೆಗೆ ನೀರನ್ನು ಕೊಟ್ಟು ಉಸಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಹಿಪ್ಪು ನೇರಳೆ ತೋಟವನ್ನು ಕಾಪಾಡ್ಬೋದು ಅಂತಂದು ಹೇಳಿ ರೈತರಿಗೆ ಇನ್ನೊಂದು ಬಹಳಷ್ಟು ಮುಖ್ಯವಾದಂತಹ ಒಂದು ಮಾಹಿತಿ ಏನಂತಂದಪ್ಪ ಅಂದರೆ ನೀರಾವರಿಗೆ ಬಳಸತಕ್ಕಂತಹ ನೀರು ಉತ್ತಮ ಗುಣಮಟ್ಟದ್ದಾಗಿರಬೇಕು. ಕಾರ್ಬೋನೇಟು, ಬೈಕಾರ್ಬೋನೇಟು, ಕ್ಯಾಲ್ಶಿಯಮ್ಮು, ಮೆಗ್ನೇಷಿಯಮ್ಮು ಮತ್ತು ಫ್ಲೋರೈಡ್ ಅಂಶ ಕಮ್ಮಿ ಇರತಕ್ಕಂಥ ನೀರನ್ನು ಮಾತ್ರ ಬಳಸಬೇಕು. ಇದಕ್ಕಾಗಿ ರೈತರು ತಮ್ಮ ಬೋರ್ವೆಲ್ ಆಗಲಿ ಅಥವಾ ಹಳ್ಳದಲ್ಲಿರ್ತಕ್ಕಂಥ ನೀರನ್ನಾಗಲಿ ಅದನ್ನು ಪರೀಕ್ಷೆಗೆ ಒಳಪಡಿಸಿ ಅದು ನೀರಾವರಿಗೆ ಸೂಕ್ತ ಅನ್ನೋದನ್ನು ಖಚಿತಪಡಿಸಿಕೊಂಡು ಬಳಸ್ತಕ್ಕಂತಹದ್ದು ಭಾಳ ಸೂಕ್ತ ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಈ ನೀರಾವರಿ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಯಿತು ಅಂತಂದಪ್ಪ ಅಂದರೆ ನನ್ನನ್ನು ನೀವು ನೇರವಾಗಿ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9448739595. ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೇಷ್ಮೆ ಕೃಷಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ. ನೀವು ಯಾವ ಸಂದರ್ಭದಲ್ಲಾದರೂ ನನ್ನನ್ನು ಕರೆ ಮಾಡಿ ರೇಷ್ಮೆ ಕೃಷಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳಿ ತಮ್ಮ ಅನುಮಾನಗಳನ್ನು ಬಗೆಹರಿಸ್ಕೋಬೇಕು ಅಂತಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದುವರೆಗೆ